بسم الله الرحمن الرحيم ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ الحمد لله رب العالمين ಅಲ್ಲಾಹನಿಗೆ ಸರ್ವಸ್ತುತಿ ಅವನು ಸಕಲ ವಿಶ್ವದ ಪ್ರಭು الرحمن الرحيم ಪರಮದಯಾಳು ಕರುಣಾನಿಧಿ مالك يوم الدين ನಿರ್ಣಾಯಕ ದಿನದ ಅಧಿಪತಿ ಅವನು. ನಾವು ನಿನಗೆ ಮಾತ್ರ ಇಬಾದತ್ತು ಮಾಡುತ್ತೇವೆ ಮತ್ತು ನಿನ್ನಿಂದ ಮಾತ್ರ ಸಹಾಯ ಬೇಡುತ್ತೇವೆ. ನಮಗೆ ಸನ್ಮಾರ್ಗವನ್ನು ತೋರಿಸು. ನೀನು ಅನುಗ್ರಹಿಸಿದವರ ಮಾರ್ಗ ನಿನ್ನ ಕ್ರೋಧಕ್ಕೆ ಪಾತ್ರರಾದವರ ಮಾರ್ಗವಲ್ಲ. ನೀನು ತೋರಿದ ದಾರಿಯನ್ನು ತಪ್ಪಿ ನಡೆದವರ ಮಾರ್ಗವೂ ಅಲ್ಲ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. ಅಲಿಫ್ ಲಾಮ್ ಮೀಮ್ ಅಲಿಫ್ ಲಾಮ್ ಮೀಮ್ ذلك الكتاب لا ريب فيه هدى للمتقين ಇದು ದೈವಿಕ ಗ್ರಂಥ. ಸಂದೇಹಾತೀತವಿದು ಭಯಭಕ್ತಿಯುಳ್ಳವರಿಗೆ ಇದು ಮಾರ್ಗದರ್ಶಿ. الذين يؤمنون بالغيب ويقيمون الصلاة ومما رزقناهم ينفقون ಪರೋಕ್ಷದ ಮೇಲೆ ವಿಶ್ವಾಸವಿರಿಸುವವರಿಗೆ ನಮಾಜನ್ನು ಸಂಸ್ಥಾಪಿಸುವವರಿಗೆ ನಾವು ನೀಡಿರುವ ಸಂಪತ್ ಸೌಕರ್ಯಗಳಿಂದ ವ್ಯಯಿಸುವವರಿಗೆ. ವಲ್ಲದೀನ ಯುಮಿನೂನ ಬಿಮಾ ಉನ್ಜಿಲ ಇಲೈಕ ವಮಾ ಉನ್ಜಿಲ ಮಿನ್ ಕಬ್ಲಿಕ ವಬಿಲ್ ಆಖಿರತಿ ಹುಮ್ ಯೂಕಿನೂನ್ ನಿಮಗೆ ಅವತೀರ್ಣಗೊಳಿಸಿದ ಈ ಪವಿತ್ರ ಕುರ್ಆನ್ ಮತ್ತು ನಿಮಗಿಂತ ಮೊದಲು ಅವತೀರ್ಣಗೊಳಿಸಲಾಗಿದ್ದ ಎಲ್ಲ ಗ್ರಂಥಗಳ ಮೇಲೆ ವಿಶ್ವಾಸವಿಡುವವರಿಗೆ ಮತ್ತು ಪರಲೋಕದ ಮೇಲೆ ದೃಢ ವಿಶ್ವಾಸವಿಡುವವರಿಗೆ ಇದು ಮಾರ್ಗದರ್ಶಿಯಾಗಿದೆ. ಉಲಾಯಿಕ ಅಲಾ ಹುದಂ ರಬ್ಬಿಹಿಂ ವಉಲಾಯಿಕ ಹುಮುಲ್ ಮುಫ್ಲಿಹೂನ್ ಅಂತಹವರು ತಮ್ಮ ಪ್ರಭುವಿನ ಸನ್ಮಾರ್ಗದಲ್ಲಿದ್ದಾರೆ ಮತ್ತು ಅವರೇ ಯಶಸ್ವಿಯಾಗುವವರು. ಇನ್ನಲ್ಲದೀನ ಕಫರು ಸವಾಉನ್ ಅಲೈಹಿಂ ಅಅನ್ದರ್ತಹುಂ ಅಂ ಲಂ ತುನ್ದಿರ್ಹುಂ ಲಾ ಯುಮಿನೂನ್ ಈ ವಿಷಯಗಳನ್ನು ನಿಷೇಧಿಸಿದವರಿಗೆ ನೀವು ಎಚ್ಚರಿಕೆ ಕೊಟ್ಟರೂ ಕೊಡದಿದ್ದರೂ ಸರಿಯೇ, ಅವರಂತೂ ವಿಶ್ವಾಸವಿಡುವವರಲ್ಲ. ಖತಮಲ್ಲಾಹು ಅಲಾ ಕುಲೂಬಿಹಿಂ ವಅಲಾ ಸಮ್ಇಹಿಂ ವಅಲಾ ಅಬ್ಸಾರಿಹಿಂ ಗಿಶಾವತು ವಲಹುಂ ಅಜಾಬುನ್ ಅಜೀಮ್ ಅಲ್ಲಾಹನು ಅವರ ಹೃದಯಗಳ ಹಾಗೂ ಕಿವಿಗಳ ಮೇಲೆ ಮುದ್ರೆಯುತ್ತಿರುತ್ತಾನೆ. ಅವರ ದೃಷ್ಟಿಗಳ ಮೇಲೆ ಪರದೆ ಬಿದ್ದಿದೆ, ಅವರಿಗೆ ಘೋರ ಶಿಕ್ಷೆ ಕಾದಿದೆ. ವಮಿನ ನಾಸಿ ಮನ್ ಯಕೂಲು ಆಮನ್ನಾ ಬಿಲ್ಲಾಹಿ ವಬಿಲ್ ಯೌಮಿಲ್ ಆಖಿರ್ ವಮಾ ಹುಂ ಬಿಮುಮಿನೀನ್ ಮನುಷ್ಯರಲ್ಲಿ ಕೆಲವರು ನಾವು ಅಲ್ಲಾಹನಲ್ಲಿ ಹಾಗೂ ಅಂತಿಮ ದಿವಸದಲ್ಲಿ ವಿಶ್ವಾಸವಿಟ್ಟಿದ್ದೇವೆ ಎಂದು ಹೇಳುವವರೂ ಇದ್ದಾರೆ. ಆದರೆ ನಿಜವಾಗಿ ಅವರು ವಿಶ್ವಾಸಿಗಳಲ್ಲ. يخادعون الله والذين آمنوا وما يخدعون إلا أنفسهم وما يشعرون ಅವರು ಅಲ್ಲಾಹನನ್ನು ವಿಶ್ವಾಸಿಗಳನ್ನು ವಂಚಿಸುತ್ತಾರೆ. ವಾಸ್ತವದಲ್ಲಿ ಅವರು ತಮ್ಮನ್ನು ತಾವೇ ವಂಚಿಸಿಕೊಳ್ಳುತ್ತಿದ್ದಾರೆ ಮತ್ತು ಅವರಿಗೆ ಅದರ ಬೋಧವಿರುವುದಿಲ್ಲ. ಈ ಕುಲೂಬಿಹಿಂ ಮರದುಂ ಫಜಾದಹುಮುಲ್ಲಾಹು ಮರದಾ ವಲಹುಂ ಅಜಾಬುನ್ ಅಲೀಮುಂ ಬಿಮಾ ಕಾನೂ ಯಕ್ಝಿಬೂನ್ ಅವರ ಹೃದಯಗಳಲ್ಲಿ ಒಂದು ರೋಗವಿದೆ, ಅದನ್ನು ಅಲ್ಲಾಹನು ಇನ್ನಷ್ಟು ಉಲ್ಬಣಗೊಳಿಸಿದನು. ಅವರು ಹೇಳುತ್ತಿರುವ ಸುಳ್ಳಿನ ಪ್ರತಿಫಲವಾಗಿ ಅವರಿಗೆ ವೇದನಾಯುಕ್ತ ಶಿಕ್ಷೆ ಕಾದಿದೆ. ವಇದಾ ಕೀಲ ಲಹುಂ ಲಾ ತುಫ್ಸಿದು ಫಿಲ್ ಅರ್ಧ್ ಕಾಲೂ ಇನ್ನಮಾ ನಹ್ನು ಮುಸ್ಲಿಹೂನ್ ಭೂಮಿಯ ಮೇಲೆ ಕ್ಷೋಭೆಯನ್ನುಂಟು ಮಾಡದಿರಿ ಎಂದು ಅವರೊಡನೆ ಹೇಳಿದಾಗಲೆಲ್ಲ ಅವರು ನಾವು ಸುಧಾರಕರು ಮಾತ್ರ ಎಂದು ಹೇಳುತ್ತಾರೆ. ಜಾಗ್ರತೆ, ವಾಸ್ತವದಲ್ಲಿ ಅವರೇ ಗೊಂದಲಕಾರಿಗಳು. ಆದರೆ ಅವರಿಗೆ ಬೋಧವಿರುವುದಿಲ್ಲ. ವಇದಾ ಕೀಲ ಲಹುಂ ಆಮಿನು ಕಮಾ ಆಮನನ್ ನಾಸು ಕಾಲು ಅನುಮಿನು ಕಮಾ ಆಮನ ಸುಫಹ ಅಲ ಇನ್ನಹುಂ ಹುಮುಸ್ ಸುಫಹ ವಲಕಿನ್ ಲಾ ಯಅಲಮೂನ್. ಇತರರು ವಿಶ್ವಾಸವಿಟ್ಟಂತೆಯೇ ನೀವು ವಿಶ್ವಾಸವಿಡಿರಿ ಎಂದು ಅವರೊಡನೆ ಹೇಳಲಾದಾಗ, ಏನು ಮೂರ್ಖರ ಹಾಗೆ ನಾವು ವಿಶ್ವಾಸವಿಡಬೇಕೆ ಎಂದು ಅವರು ಹೇಳುತ್ತಾರೆ. ಎಚ್ಚರಿಕೆ, ನಿಜವಾಗಿ ಅವರೇ ಸ್ವತಃ ಮೂರ್ಖರಾಗಿದ್ದಾರೆ ಎಂಬುದನ್ನು ಅವರು ಅರಿತಿಲ್ಲ. وَإِذَا خَلَوْا إِلَى شَيَاطِينِهِمْ قَالُوا إِنَّا مَعَكُمْ إِنَّمَا نَحْنُ مُسْتَهْزِئُونَ. ಇವರು ವಿಶ್ವಾಸಿಗಳನ್ನು ಕಂಡಾಗ ನಾವು ವಿಶ್ವಾಸವಿಟ್ಟಿದ್ದೇವೆ ಎನ್ನುತ್ತಾರೆ. ಅತ್ತ ತಮ್ಮ ಶೈತಾನರನ್ನು ಸಂಧಿಸಿದಾಗ ಅವರೊಡನೆ, ನಿಜವಾಗಿ ನಾವು ನಿಮ್ಮ ಜೊತೆಯಲ್ಲೇ ಇದ್ದೇವೆ, ನಾವು ವಿಶ್ವಾಸವಿಡುವವರನ್ನು ಕೇವಲ ಅಪಹಾಸ್ಯ ಮಾಡುತ್ತಿದ್ದೇವೆ ಎನ್ನುತ್ತಾರೆ. ಅಲ್ಲಾಹು يستهزئ بهم ಅಲ್ಲಾಹನು ಇವರನ್ನು ಅಪಹಾಸ್ಯ ಮಾಡುತ್ತಿದ್ದಾನೆ. ಇವರು ಈ ದ್ರೋಹದಲ್ಲಿ ಕುರುಡರಂತೆ ಅಲೆದಾಡುತ್ತಿರಲು ಇನ್ನಷ್ಟು ದೀರ್ಘ ಅವಕಾಶವನ್ನು ನೀಡುತ್ತಿದ್ದಾನೆ. ಇವರು ಸನ್ಮಾರ್ಗಕ್ಕೆ ಬದಲಾಗಿ ದುರ್ಮಾರ್ಗವನ್ನು ಖರೀದಿಸಿಕೊಂಡವರಾಗಿದ್ದಾರೆ. ಆದರೆ ಈ ವ್ಯಾಪಾರ ಇವರಿಗೆ ಲಾಭದಾಯಕವಾದುದಲ್ಲ, ಮತ್ತು ಇವರು ಸನ್ಮಾರ್ಗ ಸಿದ್ಧಿಸಿದವರು ಅಲ್ಲವೇ ಅಲ್ಲ. ಮಥಲುಹುಂ ಕಮಥಲಿ ಲ್ಲದಿ ಸ್ತೌಕದ ನಾರಂ ಫಲಮ್ಮಾ ಅದಾಅತ್ ಮಾ ಹೌಲಹು ಧಹಬ ಅಲ್ಲಾಹು ಬಿನೂರಿಹಿಂ ವತರಕಹುಂ ಫೀ ಝುಲುಮಾತಿನ್ ಲಾ ಯುಬ್ಸಿರೂನ್. ಇವರ ಉದಾಹರಣೆ ಹೀಗಿದೆ. ಒಬ್ಬನು ಬೆಂಕಿ ಉರಿಸಿದನು, ಸುತ್ತಮುತ್ತಲು ಬೆಳಗಿದಾಗ ಅಲ್ಲಾಹನು ಇವರ ದೃಷ್ಟಿಯನ್ನು ಕಿತ್ತುಕೊಂಡನು, ಮತ್ತು ಇವರನ್ನು ಕತ್ತಲೆಯಲ್ಲಿ ಏನೂ ಕಾಣದ ಸ್ಥಿತಿಯಲ್ಲಿ ಬಿಟ್ಟುಬಿಟ್ಟನು. ಇವರು ಕಿವುಡರು, ಮೂಕರು, ಅಂಧರೂ ಆಗಿದ್ದಾರೆ, ಇನ್ನಿವರು ಮರಳುವವರಲ್ಲ. أو كصيب من السماء فيه ظلمات ورعد وبرق يجعلون أصابعهم في آذانهم من الصواعق حذر الموت والله محيط بالكافرين. ಅಥವಾ ಇವರ ಉದಾಹರಣೆ ಹೀಗಿದೆ. ಆಕಾಶದಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಲಿದೆ, ಅದರೊಂದಿಗೆ ಕಾರ್ಮೋಡ, ಗುಡುಗು ಮಿಂಚುಗಳೂ ಇವೆ. ಇವರು ಗುಡುಗಿನ ಗರ್ಜನೆಯನ್ನು ಕೇಳಿ ಮರಣ ಭಯದಿಂದ ಕಿವಿಗಳಲ್ಲಿ ಬೆರಳುಗಳನ್ನು ಒತ್ತಿಟ್ಟುಕೊಳ್ಳುತ್ತಾರೆ. ಅಲ್ಲಾಹನು ಈ ಸತ್ಯ ನಿಷೇಧಿಗಳನ್ನು ಎಲ್ಲ ದಿಕ್ಕುಗಳಿಂದಲೂ ಆವರಿಸಿಕೊಂಡಿರುತ್ತಾನೆ. وَإِذَا أَظْلَمَ عَلَيْهِمْ قَامُوا وَلَوْ شَاءَ اللَّهُ لَذَهَبَ بِسَمْعِهِمْ وَأَبْصَارِهِمْ إِنَّ اللَّهَ عَلَى كُلِّ شَيْءٍ قَدِيرٌ. ಮಿಂಚು ಇವರ ದೃಷ್ಟಿಯನ್ನು ಕಸಿದುಕೊಳ್ಳುವಂತಿದೆ. ಅದು ಕಿಂಚಿತ್ ಬೆಳಗಿದಾಗಲೆಲ್ಲ ಅದರ ಬೆಳಕಿನಲ್ಲಿ ಇವರು ಸ್ವಲ್ಪ ದೂರ ನಡೆಯುತ್ತಾರೆ, ಮತ್ತು ಇವರ ಮೇಲೆ ಕತ್ತಲೆಯು ಕವಿದಾಗ ಇವರು ನಿಂತು ಬಿಡುತ್ತಾರೆ. ಅಲ್ಲಾಹು ಬಯಸಿದ್ದರೆ ಇವರ ಶ್ರವಣ ಮತ್ತು ದೃಷ್ಟಿಗಳನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತಿದ್ದನು. ನಿಶ್ಚಯವಾಗಿ ಅಲ್ಲಾಹನು ಪ್ರತಿಯೊಂದು ವಸ್ತುವಿನ ಮೇಲೆ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಹೇ ಜನರೇ, ನಿಮ್ಮನ್ನೂ ನಿಮ್ಮ ಪೂರ್ವಿಕರನ್ನೂ ಸೃಷ್ಟಿಸಿದ ನಿಮ್ಮ ಪ್ರಭುವಿನ ದಾಸ್ಯ ಆರಾಧನೆ ಮಾಡಿರಿ. ಹೀಗೆ ಮಾಡಿದರೆ ನೀವು ರಕ್ಷಣೆ ಹೊಂದಬಹುದು. الذي جعل لكم الأرض فراشا والسماء بناء وأنزل من السماء ماء فأخرج به من الثمرات رزقا لكم فلا تجعلوا لله أندادا وأنتم تعلمون. ಅವನೇ ಭೂಮಿಯನ್ನು ನಿಮಗೆ ಹಾಸನ್ನಾಗಿ ಹಾಸಿದನು, ಆಕಾಶದ ಮೇಲ್ಛಾವಣಿ ಮಾಡಿದನು, ಮೇಲ್ಭಾಗದಿಂದ ಮಳೆ ಸುರಿಸಿದನು, ಅದರ ಮೂಲಕ ತರತರದ ಬೆಳೆಗಳನ್ನು ಉತ್ಪಾದಿಸಿ ನಿಮಗೆ ಆಹಾರ ಒದಗಿಸಿದನು. ಇದನ್ನು ನೀವು ಅರಿತಿರುತ್ತಾ ಇತರರನ್ನು ಅಲ್ಲಾಹನಿಗೆ ಪ್ರತಿಸ್ಪರ್ಧಿಗಳನ್ನಾಗಿ ಮಾಡದಿರಿ. نزلنا على عبدنا فأتوا بسورة من مثله وادعوا شهداءكم من دون الله إن كنتم صادقين. ನಾವು ನಮ್ಮ ದಾಸನಿಗೆ ಅವತೀರ್ಣಗೊಳಿಸಿದ ಈ ಗ್ರಂಥವು ನಮ್ಮದೋ ಅಲ್ಲವೋ ಎಂಬ ವಿಷಯದಲ್ಲಿ ನಿಮಗೆ ಸಂದೇಹವಿದ್ದರೆ ಇದಕ್ಕೆ ಸರಿಸಮಾನವಾದ ಒಂದು ಅಧ್ಯಾಯವನ್ನಾದರೂ ರಚಿಸಿ ತನ್ನಿರಿ. ಅಲ್ಲಾಹನ ಹೊರತು ನಿಮ್ಮೆಲ್ಲ ಸಾಕ್ಷಿಗಳನ್ನು ನಿಮ್ಮ ಸಹಾಯಕ್ಕಾಗಿ ಕರೆದು ತನ್ನಿರಿ. ನೀವು ಸತ್ಯವಾದಿಗಳಾಗಿದ್ದರೆ ಈ ಕಾರ್ಯವನ್ನು ಮಾಡಿ ತೋರಿಸಿರಿ. ಆದರೆ ನೀವು ಹಾಗೆ ಮಾಡದಿದ್ದಲ್ಲಿ ಮತ್ತು ಖಂಡಿತವಾಗಿಯೂ ನೀವು ಹಾಗೆಂದೂ ಮಾಡಲಾರಿರಿ, ಸತ್ಯ ನಿಷೇಧಿಗಳಿಗಾಗಿ ಸಿದ್ಧಗೊಳಿಸಲ್ಪಟ್ಟಿರುವ ಹಾಗೂ ಮನುಷ್ಯರನ್ನು ಶಿಲೆಗಳನ್ನು ಇಂಧನವಾಗಿ ಉರಿಸುವ ಆ ನರಕವನ್ನು ಭಯಪಡಿರಿ. كلما رزقوا منها من ثمرة رزقا قالوا هذا الذي رزقنا من قبل وأتوا به متشابها ولهم فيها أزواج مطهرة وهم فيها خالدون. ಪೈಗಂಬರರೇ, ಈ ಗ್ರಂಥದ ಮೇಲೆ ವಿಶ್ವಾಸವಿರಿಸಿ ಅದರಂತೆ ತಮ್ಮ ಕರ್ಮಗಳನ್ನು ಸರಿಪಡಿಸಿಕೊಳ್ಳುವವರಿಗಾಗಿ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಿವೆ ಎಂಬ ಸುವಾರ್ತೆಯನ್ನು ಕೊಡಿರಿ. ಆ ಉದ್ಯಾನಗಳ ಫಲಗಳು ಇಹಲೋಕದ ಫಲಗಳನ್ನು ಹೋಲುತ್ತಿರುವು. ಅವರಿಗೆ ಆ ಫಲಗಳನ್ನು ತಿನ್ನಲು ಕೊಡಲಾದಾಗ ಅವರು ಇಂತಹ ಫಲಗಳೇ ಈ ಮುಂಚೆ ಭೂಲೋಕದಲ್ಲಿ ನಮಗೆ ಕೊಡಲಾಗುತ್ತಿದ್ದುವು ಎಂದು ಹೇಳುವರು. ಅಲ್ಲಿ ಅವರಿಗೆ ಪರಿಶುದ್ಧ ಪತ್ನಿಯರಿರುವರು ಮತ್ತು ಅವರು ಅಲ್ಲಿ ಸದಾಕಾಲ ಇರುವರು. ಇನ್ನಲ್ಲಾಹ ಲಾ ಯಸ್ತಹಿ ಅನ್ ಯದ್ರಿಬ ಮಥಲನ್ ಮಾ ಬಅದತನ್ ಫಮಾ ಫೌಕಹಾ ಫಅಮ್ಮಲ್ಲದೀನ ಆಮನು ಫಯಅಲಮೂನ ಅನ್ನಹು ಅಲ್ಹಕ್ ಮಿನ್ ರಬ್ಬಿಹಿಂ وَأَمَّا الَّذِينَ كَفَرُوا فَيَقُولُونَ مَاذَا أَرَادَ اللَّهُ بِهَذَا مَثَلًا يُضِلُّ بِهِ كَثِيرًا وَيَهْدِي بِهِ كَثِيرًا وَمَا يُضِلُّ بِهِ إِلَّا الْفَاسِقِينَ. أهدو اللَّهَنُ نُسِي أَتَوَا أَدَكِّنْتَ لُوْكْ شُلَّكَ وَسْتُوِنَا أُبَمَا كُدُوَا بَجَّ نَاچُّ دِلَّ. ಸತ್ಯವನ್ನು ಸ್ವೀಕರಿಸುವವರು ಈ ಉಪಮೆಗಳನ್ನು ಕಂಡು ಇದು ಅವರ ಪ್ರಭುವಿನ ಕಡೆಯಿಂದಲೇ ಬಂದ ಪರಮಾರ್ಥವಾಗಿದೆ ಎಂದು ಗ್ರಹಿಸುತ್ತಾರೆ, ಮತ್ತು ನಿಷೇಧಿಸುವವರು ಇವುಗಳನ್ನು ಕೇಳಿ ಇಂತಹ ಉಪಮೆಗಳೊಂದಿಗೆ ಅಲ್ಲಾಹನಿಗೇನು ಸಂಬಂಧ ಎನ್ನುತ್ತಾರೆ. ಹೀಗೆ ಅಲ್ಲಾಹನು ಒಂದೇ ವಿಷಯದ ಮೂಲಕ ಅನೇಕರನ್ನು ಮಾರ್ಗಭ್ರಷ್ಟರನ್ನಾಗಿ ಮಾಡುತ್ತಾನೆ ಮತ್ತು ಅನೇಕರಿಗೆ ಸನ್ಮಾರ್ಗ ತೋರಿಸುತ್ತಾನೆ. ಅವನು ಧರ್ಮಭ್ರಷ್ಟರನ್ನು ಮಾತ್ರ ಮಾರ್ಗಭ್ರಷ್ಟರನ್ನಾಗಿ ಮಾಡುತ್ತಾನೆ. الذين ينقضون عهد الله من بعد ميثاقه ويقطعون ما أمر الله به أن يوصل ويفسدون في الأرض أولئك هم الخاسرون. ಅಲ್ಲಾಹನ ಜೊತೆ ದೃಢವಾದ ಕರಾರು ಮಾಡಿಕೊಂಡ ಬಳಿಕ ಅದನ್ನು ಮುರಿದು ಹಾಕುವವರು, ಅಲ್ಲಾಹನ್ನು ಜೋಡಿಸಲು ಆಜ್ಞಾಪಿಸಿದುದನ್ನು ಮುರಿದು ಹಾಕುವವರು ಮತ್ತು ಭೂಮಿಯ ಮೇಲೆ ಕ್ಷೋಭೆಯನ್ನುಂಟು ಮಾಡುವವರು ಯಥಾರ್ಥವಾಗಿ ಇವರೇ ನಷ್ಟಕ್ಕೊಳಗಾಗುವವರು. ಕೈಫ ತಕ್ಫುರೂನ ಬಿಲ್ಲಾಹಿ ವಕುಂತುಮ್ ಅಮ್ವಾತನ್ ಫಅಹ್ಯಾಕುಮ್ ثم يميتكم ثم يحييكم ثم إليه ترجعون. ನೀವು ಅಲ್ಲಾಹನನ್ನು ಹೇಗೆ ನಿರಾಕರಿಸುತ್ತೀರಿ? ನೀವಾದರೂ ನಿರ್ಜೀವಿಗಳಾಗಿದ್ದೀರಿ, ಅವನು ನಿಮಗೆ ಜೀವವಿತ್ತನು, ಇನ್ನು ಅವನೇ ನಿಮ್ಮ ಪ್ರಾಣ ತೆಗೆಯುವನು ಮತ್ತು ಅವನೇ ನಿಮಗೆ ಪುನರ್ಜೀವನ ನೀಡುವನು. ತರುವಾಯ ನಿಮಗೆ ಆತನೆಡೆಗೆ ಮರಳಿ ಹೋಗಬೇಕಾಗಿದೆ. هو الذي خلق لكم ما في الأرض جميعا ثم استوى إلى السماء فسواهن سبع سماوات وهو بكل شيء عليم. ಭೂಮಿಯಲ್ಲಿರುವುದನ್ನೆಲ್ಲ ನಿಮಗಾಗಿಯೇ ಸೃಷ್ಟಿಸಿದವನು ಆತನೆ. ಬಳಿಕ ಗಗನದೆಡೆ ಗಮನಹರಿಸಿ ಸಪ್ತ ಗಗನಗಳಿಗೆ ರೂಪುಕೊಟ್ಟನು. ಆತನು ಸಕಲ ವಿಷಯಗಳ ಜ್ಞಾನಿಯಾಗಿರುತ್ತಾನೆ. وَإِذْ قَالَ رَبُّكَ لِلْمَلَائِكَةِ إِنِّي جَاعِلٌ فِي الْأَرْضِ خَلِيفَةً قَالُوا أَتَجْعَلُ فِيهَا مَن يُفْسِدُ فِيهَا وَيَسْفِكُ الدِّمَاءَ وَنَحْنُ نُسَبِّحُ بِحَمْدِكَ ونقدس لك قال إني أعلم ما لا تعلمون. ನಿಮ್ಮ ಪ್ರಭುವು ದೇವಚರರೊಡನೆ ನಾನು ಭೂಮಿಯಲ್ಲಿ ಒಬ್ಬ ಪ್ರತಿನಿಧಿಯನ್ನು ನೇಮಿಸಲಿದ್ದೇನೆ ಎಂದು ಹೇಳಿದ ಸಂದರ್ಭವನ್ನು ಕೊಂಚ ಊಹಿಸಿರಿ. ಅವರು ಹೀಗೆ ನಿವೇದಿಸಿದರು, ಭೂಮಿಯಲ್ಲಿ ಅದರ ವ್ಯವಸ್ಥೆಯನ್ನು ಕೆಡಿಸುವ ಹಾಗೂ ರಕ್ತಪಾತವೆಸಗುವವನನ್ನು ನೀನು ನೇಮಿಸುವೆಯಾ? ನಾವಂತೂ ನಿನ್ನ ಗುಣಗಾನ ಮಾಡುತ್ತಿರುವುದರೊಂದಿಗೆ ನಿನ್ನನ್ನು ಸ್ತುತಿಸುತ್ತಲೂ ನಿನ್ನ ಪರಿಶುದ್ಧತೆಯನ್ನು ಕೊಂಡಾಡುತ್ತಲೂ ಇದ್ದೇವೆ. ಆಗ ಆತನು ಹೇಳಿದನು, ವಾಸ್ತವದಲ್ಲಿ ನೀವು ಅರಿಯದುದನ್ನು ನಾನು ಅರಿತಿದ್ದೇನೆ. فقال أنبئوني بأسماء هؤلاء إن كنتم صادقين. ಅನಂತರ ಅಲ್ಲಾಹನು ಆದಮರಿಗೆ ಸಕಲ ವಸ್ತುಗಳ ನಾಮಗಳನ್ನು ಕಲಿಸಿದನು. ತರುವಾಯ ಅವರನ್ನು ದೇವಚರರ ಮುಂದೆ ತಂದು ಹೇಳಿದನು, ಓರ್ವ ಪ್ರತಿನಿಧಿಯ ನೇಮಕದಿಂದ ವ್ಯವಸ್ಥೆಯು ಕೆಟ್ಟು ಹೋಗುವುದೆಂಬ ನಿಮ್ಮ ಭಾವನೆಯು ದಿಟವೆಂದಾದರೆ ಈ ವಸ್ತುಗಳ ಹೆಸರುಗಳನ್ನು ನನಗೆ ತಿಳಿಸಿರಿ. قالوا سبحانك لا علم لنا إلا ما علمتنا إنك أنت العليم الحكيم. ಅವರು ಹೇಳಿದರು, ನೀನು ಮಹಾಮಹಿಮನು, ನಮಗಂತೂ ನೀನು ಕಲಿಸಿಕೊಟ್ಟಷ್ಟು ಜ್ಞಾನ ಮಾತ್ರ ಇದೆ, ನಿಶ್ಚಯವಾಗಿಯೂ ನೀನು ಜ್ಞಾನಪೂರ್ಣನೂ ಯುಕ್ತಿಪೂರ್ಣನೂ ಆಗಿರುತ್ತಿ. قال يا آدم أنبئهم بأسمائهم فلما أنبأهم بأسمائهم قال ألم أقل لكم إني أعلم غيب السماوات والأرض ಆ ಬಳಿಕ ಅಲ್ಲಾಹು ಆದಮರೊಡನೆ ಇಂತೆಂದನು, ನೀನು ಇವರಿಗೆ ಈ ವಸ್ತುಗಳ ಹೆಸರುಗಳನ್ನು ಹೇಳಿ ತೋರಿಸು. ಆದಮರು ಅವರಿಗೆ ಅವುಗಳ ನಾಮಗಳನ್ನು ಹೇಳಿ ತೋರಿಸಿದರು. ಆಗ ಅಲ್ಲಾಹನು ಹೀಗೆಂದನು, ನಿಮಗೆ ಅಗೋಚರವಾಗಿರುವ ಆಕಾಶಗಳ ಮತ್ತು ಭೂಮಿಯ ಎಲ್ಲ ಯಥಾರ್ಥಗಳನ್ನು ನಾನು ಬಲ್ಲವನಾಗಿರುತ್ತೇನೆಂದು, ನೀವು ಬಹಿರಂಗಗೊಳಿಸುವುದನ್ನು ಮರೆಮಾಚುವುದನ್ನು ನಾನು ಬಲ್ಲವನಾಗಿರುತ್ತೇನೆಂದು ನಿಮ್ಮೊಡನೆ ಹೇಳಿರಲಿಲ್ಲವೇ? وَإِذْ قُلْنَا لِلْمَلَائِكَةِ اسْجُدُوا لِآدَمَ فَسَجَدُوا إِلَّا إِبْلِيسَ أَبَى وَاسْتَكْبَرَ وَكَانَ مِنَ الْكَافِرِينَ. ತರುವಾಯ ಆದಮರ ಮುಂದೆ ಬಾಗಿರಿ ಎಂದು ನಾವು ದೇವಚರರಿಗೆ ಆಜ್ಞಾಪಿಸಿದಾಗ ಅವರೆಲ್ಲರೂ ಬಾಗಿದರು. ಆದರೆ ಇಬಿಲೀಸನು ನಿರಾಕರಿಸಿದನು. ಅವನು ತನ್ನ ಶ್ರೇಷ್ಠತೆಯ ದುರಹಂಕಾರದಲ್ಲಿ ಬಿದ್ದು ಅವಿಧೇಯರಲ್ಲಾದನು. وقلنا يا آدم اسكن أنت وزوجك الجنة وكلا منها رغدا حيث شئتما ولا تقربا هذه الشجرة فتكونا من الظالمين. ಆ ಬಳಿಕ ನಾವು ಆದಮರೊಡನೆ, ನೀನು ಮತ್ತು ನಿನ್ನ ಪತ್ನಿ ಇಬ್ಬರೂ ಸ್ವರ್ಗದಲ್ಲಿರಿ, ಮತ್ತು ಅಲ್ಲಿ ನೀವು ಇಚ್ಛಿಸಿದ್ದೆಲ್ಲವನ್ನೂ ಬೇಕಷ್ಟು ಉಣ್ಣಿರಿ, ಆದರೆ ಆ ವೃಕ್ಷವನ್ನು ಸಮೀಪಿಸಬಾರದು, ಅನ್ಯಥಾ ಅಕ್ರಮಿಗಳಾಗಿವಿರಿ ಎಂದೆವು. ولكم في الارض مستقر ومتاع الى حين. ಕೊನೆಗೆ ಶೈತಾನನು ಅವರಿಬ್ಬರನ್ನು ಆ ವೃಕ್ಷದ ಕಡೆಗೆ ಪ್ರೇರೇಪಿಸಿ ನಮ್ಮ ಆಜ್ಞಾಪಾಲನೆಯಿಂದ ತಡೆದುದಲ್ಲದೆ ಅವರು ಹಿಂದೆ ಇದ್ದ ಸ್ಥಿತಿಯಿಂದ ಅವರನ್ನು ಹೊರತಂದು ಬಿಟ್ಟನು. ಆಗ ನೀವಿನ್ನು ಇಲ್ಲಿಂದ ಹೊರಗಿಳಿಯಿರಿ, ನೀವು ಪರಸ್ಪರ ಶತ್ರುಗಳಾಗಿರುತ್ತೀರಿ, ಮತ್ತು ನಿಮಗೆ ಒಂದು ನಿರ್ದಿಷ್ಟ ಕಾಲದವರೆಗೆ ಭೂಮಿಯ ಮೇಲಿದ್ದು ಅಲ್ಲಿ ಜೀವಿಸಬೇಕಾದೀತು ಎಂದು ನಾವು ಆಜ್ಞಾಪಿಸಿದೆವು. فتلقى آدم من ربه كلمات فتاب عليه إنه هو التواب الرحيم. ಆಗ ಆದಂ ತನ್ನ ಪ್ರಭುವಿನಿಂದ ಕೆಲವು ಮಾತುಗಳನ್ನು ಕಲಿತುಕೊಂಡು ಪಶ್ಚಾತ್ತಾಪ ಪ್ರಕಟಿಸಿದರು. ಅದನ್ನು ಅವರ ಪ್ರಭುವು ಸ್ವೀಕರಿಸಿದನು, ಏಕೆಂದರೆ ಅವನು ಮಹಾ ಕ್ಷಮಾಶೀಲನು, ಕರುಣಾನಿಧಿಯೂ ಆಗಿರುತ್ತಾನೆ. فَإِمَّا يَأْتِيَنَّكُمْ مِنِّي هُدًى فَمَنْ تَبِعَ هُدَايَ فَلَا خَوْفٌ عَلَيْهِمْ وَلَا هُمْ يَحْزَنُونَ. ನಾವಂದೆವು, ನೀವೆಲ್ಲರೂ ಇಲ್ಲಿಂದ ಹೊರಗಿಳಿಯಿರಿ, ಮುಂದೆ ನನ್ನ ಕಡೆಯಿಂದ ಮಾರ್ಗದರ್ಶನವು ನಿಮ್ಮ ಬಳಿ ಬಂದಾಗ ಯಾರು ಆ ಮಾರ್ಗದರ್ಶನದಂತೆ ನಡೆಯುವರೋ ಅವರಿಗೆ ಯಾವುದೇ ಭಯ ಮತ್ತು ಚಿಂತೆ ಇರಲಾರದು. ವಲ್ಲದೀನ ಕಫರು ವಕಜ್ಜಬು ಬಿಆಯಾತಿನಾ ಉಲಾಯಿಕ ಅಸ್ಹಾಬುನ್ ನಾರ್ ಹುಂ ಫಿಹಾ ಖಾಲಿದೂನ್. ಆ ಮಾರ್ಗದರ್ಶನವನ್ನು ಮಾನ್ಯ ಮಾಡಲು ನಿರಾಕರಿಸುವವರು, ನಮ್ಮ ದೃಷ್ಟಾಂತಗಳನ್ನು ಸುಳ್ಳಾಗಿಸುವವರು ನರಕಾಗ್ನಿಯಲ್ಲಿ ಬೀಳುವವರಾಗಿದ್ದು ಅಲ್ಲಿ ಅವರು ಸದಾಕಾಲವೂ ಇರುವರು. ಯಾ ಬನಿ ಇಸ್ರಾಯೀಲ್ ಅಜ್ಕುರು ನಿಅಮತಿ ಅಲ್ಲತಿ ಅನ್ಅಮ್ತು ಅಲೈಕುಂ ವಔಫು ಬಿಅಹ್ದಿ ಔಫಿ ಬಿಅಹ್ದಿಕುಂ ವಇಯಾಯ ತರ್ಹಬೂನ್. ಓ ಇಸ್ರಾಯೀಲ್ ಸಂತತಿಯವರೇ, ನಾನು ನಿಮಗೆ ದಯಪಾಲಿಸಿದ ನನ್ನ ಕೊಡುಗೆಗಳನ್ನು ಸ್ಮರಿಸಿರಿ, ನನ್ನೊಡನೆ ನೀವು ಮಾಡಿದ ಕರಾರನ್ನು ಪೂರೈಸಿದರೆ ನಿಮ್ಮೊಡನೆ ಮಾಡಿದ್ದ ಕರಾರನ್ನು ನಾನೂ ಪೂರೈಸುವೆನು, ಮತ್ತು ನನ್ನನ್ನು ಮಾತ್ರ ಭಯಪಡಿರಿ. ವಾಮಿನು ಬಿಮಾ ಅನ್ಜಲ್ತು ಮುಸದ್ದಿಕನ್ ಲಿಮಾ ಮಅಕುಂ ವಲಾ ತಕೂನು ಅವ್ವಲ ಕಾಫಿರಿನ್ ಬಿಹ್ ವಲಾ ತಶ್ತರು ಬಿಆಯಾತಿ ಥಮನನ್ ಕಲೀಲನ್ ವಇಯಾಯ ಫತ್ತಕೂನ್. ನಾನು ಕಳುಹಿಸಿದ ಗ್ರಂಥದ ಮೇಲೆ ವಿಶ್ವಾಸವಿಡಿರಿ, ಈ ಗ್ರಂಥವು ಈ ಮೊದಲೇ ನಿಮ್ಮ ಬಳಿಯಲ್ಲಿರುವ ಗ್ರಂಥವನ್ನು ಸಮರ್ಥಿಸುತ್ತದೆ, ಆದುದರಿಂದ ಅದನ್ನು ನಿಷೇಧಿಸುವವರಲ್ಲಿ ನೀವೇ ಮೊದಲಿಗರಾಗಬೇಡಿರಿ. ನನ್ನ ವಚನಗಳನ್ನು ಅಲ್ಪ ಬೆಲೆಗೆ ವಿಕ್ರಯಿಸಬೇಡಿರಿ, ಮತ್ತು ನನ್ನ ಕ್ರೋಧಕ್ಕೆ ಭಯಪಡಿರಿ. ಮಿಥ್ಯದ ಬಣ್ಣ ಬಳಿದು ಸತ್ಯವನ್ನು ಸಂದೇಹಾಸ್ಪದವನ್ನಾಗಿ ಮಾಡಬೇಡಿರಿ, ಮತ್ತು ತಿಳಿದು ತಿಳಿದು ಸತ್ಯವನ್ನು ಬಚ್ಚಿಡಲು ಪ್ರಯತ್ನಿಸಬೇಡಿರಿ. ನಮಾಜನ್ನು ಸಂಸ್ಥಾಪಿಸಿರಿ, ಜಕಾತ್ ಕೊಡಿರಿ, ಮತ್ತು ನನ್ನ ಮುಂದೆ ಬಾಗುವವರೊಂದಿಗೆ ನೀವೂ ಬಾಗಿರಿ. ನೀವು ಇತರರಿಗೆ ಸನ್ಮಾರ್ಗವನ್ನನುಸರಿಸಲು ಉಪದೇಶ ನೀಡುತ್ತೀರಿ, ಆದರೆ ನಿಮ್ಮನ್ನು ನೀವೇ ಮರೆತು ಬಿಡುತ್ತೀರಾ? ವಸ್ತುತಃ ನೀವು ದಿವ್ಯ ಗ್ರಂಥವನ್ನು ಪಠಿಸುತ್ತೀರಿ, ನೀವೊಂದಿಷ್ಟು ಯೋಚಿಸುವುದಿಲ್ಲವೇ? ವಸ್ತಾಯಿನೋ الذين يظنون أنهم ملاقو ربهم وأنهم إليه راجعون. ಸಹನೆ ಮತ್ತು ನಮಾಜುಗಳಿಂದ ಸಹಾಯ ಪಡೆಯಿರಿ. ಖಂಡಿತವಾಗಿಯೂ ನಮಾಜ್ ಅತ್ಯಂತ ಕಷ್ಟಕರ ಕಾರ್ಯ. ಆದರೆ ಕಟ್ಟಕಡೆಗೆ ತನ್ನ ಪ್ರಭುವನ್ನು ಸಂಧಿಸಬೇಕೆಂದು ಆತನೆಡೆಗೆ ಮರಳಬೇಕೆಂದು ನಂಬಿರುವ ಆಜ್ಞಾಪಾಲಕ ದಾಸರಿಗೆ ಅದು ಕಷ್ಟಕರವಲ್ಲ. ಓ ಇಸ್ರಾಯೇಲ್ ಸಂತತಿಯವರೇ, ನಾನು ನಿಮಗೆ ದಯಪಾಲಿಸಿದ್ದ ನನ್ನ ಕೊಡುಗೆಗಳನ್ನು ಲೋಕದ ಎಲ್ಲ ಜನಾಂಗಗಳ ಮೇಲೆ ನಿಮಗೆ ಶ್ರೇಷ್ಠತೆ ದಯಪಾಲಿಸಿದ್ದುದನ್ನು ಸ್ಮರಿಸಿರಿ. ಯಾರು ಯಾರಿಗೂ ಕಿಂಚಿತ್ತೂ ಸಹಾಯಕನಾಗದ ಆ ದಿನವನ್ನು ಭಯಪಡಿರಿ. ಅಂದು ಯಾವನಿಂದಲೂ ಶಿಫಾರಸು ಸ್ವೀಕರಿಸಲಾಗದು, ಯಾವನಿಂದಲೂ ಪರಿಹಾರ ಪಡೆದು ಬಿಡುಗಡೆ ಮಾಡಲಾಗದು, ಮತ್ತು ಅಪರಾಧಿಗಳಿಗೆ ಎಲ್ಲಿಂದಲೂ ಸಹಾಯ ಒದಗದು. يذبحون أبناءكم ويستحيون نساءكم وفي ذلكم بلاء من ربكم عظيم. ನಾವು ನಿಮ್ಮನ್ನು ಫಿರಾವಿನಿಯರ ದಾಸ್ಯದಿಂದ ವಿಮೋಚನೆಗೊಳಿಸಿದ ಕಾಲವನ್ನು ಸ್ಮರಿಸಿರಿ. ಅವರು ನಿಮ್ಮನ್ನು ಘೋರ ಯಾತನೆಯಲ್ಲಿ ಸಿಲುಕಿಸಿದ್ದರು, ನಿಮ್ಮ ಗಂಡು ಮಕ್ಕಳನ್ನು ಕೊಲೆ ಮಾಡುತ್ತಿದ್ದರು, ಮತ್ತು ನಿಮ್ಮ ಹೆಣ್ಣು ಮಕ್ಕಳನ್ನು ಬದುಕಿರಲು ಬಿಡುತ್ತಿದ್ದರು. ಆ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೊಂದು ದೊಡ್ಡ ಪರೀಕ್ಷೆ ಎದುರಾಗಿತ್ತು. ನಾವು ಸಮುದ್ರವನ್ನು ಭೇದಿಸಿ ನಿಮಗಾಗಿ ದಾರಿ ಮಾಡಿಕೊಟ್ಟ ಸಂದರ್ಭವನ್ನು ಸ್ಮರಿಸಿರಿ. ಬಳಿಕ ನಿಮ್ಮನ್ನು ಅದರೊಳಗಿಂದ ಸುರಕ್ಷಿತವಾಗಿ ಪಾರು ಮಾಡಿಸಿದೆವು, ಮತ್ತು ನಿಮ್ಮ ಕಣ್ಣೆದುರಲ್ಲೇ ಫಿರ್ಅವನಿಯರನ್ನು ಮುಳುಗಿಸಿಬಿಟ್ಟೆವು. وَإِذْ وَاعَدْنَا مُوسَىٰ 40 لَيْلَةً ثُمَّ اتَّخَذْتُمُ الْعِجْلَ مِن بَعْدِهِ وَأَنتُمْ ظَالِمُونَ. ನಾವು ಮೂಸಾರನ್ನು 40 ಆಹೋರಾತ್ರಿಗಳ ಕರಾರಿನಂತೆ ಕರೆಸಿಕೊಂಡ ಸಂದರ್ಭವನ್ನು ಸ್ಮರಿಸಿರಿ. ಅವರಿಲ್ಲದಿರುವಾಗ ನೀವು ಹಸುವಿನ ಕರುವನ್ನು ಆರಾಧ್ಯವನ್ನಾಗಿಸಿಬಿಟ್ಟಿರಿ, ಆಗ ನೀವು ದೊಡ್ಡ ಅಕ್ರಮವನ್ನೇ ಎಸಗಿದ್ದಿರಿ. ಆದರೆ ಇಷ್ಟಾಗಿಯೂ ಇನ್ನಾದರೂ ನೀವು ಕೃತಜ್ಞರಾಗಬಹುದೆಂದು ನಾವು ನಿಮ್ಮನ್ನು ಕ್ಷಮಿಸಿದೆವು. ನೀವು ಅಕ್ರಮವೆಸಗುತ್ತಿದ್ದ ಅದೇ ವೇಳೆಯಲ್ಲಿ ನಿಮಗೆ ಸನ್ಮಾರ್ಗ ಲಭಿಸಲೆಂದು ಮೂಸಾರಿಗೆ ನಾವು ಗ್ರಂಥವನ್ನೂ ಫುರ್ಖಾನನ್ನೂ ನೀಡಿದ ಸಂದರ್ಭವನ್ನು ಸ್ಮರಿಸಿರಿ. وَإِذْ قَالَ مُوسَى لِقَوْمِهِ يَا قَوْمِ إِنَّكُمْ ظَلَمْتُمْ أَنفُسَكُمْ بِاتِّخَاذِكُمُ الْعِجْلَ فَتُوبُوا إِلَى بَارِئِكُمْ فَاقْتُلُوا أَنفُسَكُمْ ذَلِكُمْ خَيْرٌ لَكُمْ عِندَ بَارِئِكُمْ فَتَابَ عَلَيْكُمْ إِنَّهُ هُوَ التَّوَّابُ الرَّحِيمُ. موسى ಈ ಕೊಡುಗೆಯನ್ನು ತೆಗೆದುಕೊಂಡು ಮರಳಿ ಬಂದು ತನ್ನ ಜನಾಂಗದೊಡನೆ, ಜನರೇ, ನೀವು ಹಸುವಿನ ಕರುವನ್ನು ಆರಾಧ್ಯವನ್ನಾಗಿ ಸ್ವೀಕರಿಸಿ ನಿಜಕ್ಕೂ ನಿಮ್ಮ ಮೇಲೆ ದೊಡ್ಡ ಅಕ್ರಮವೆಸಗಿದಿರಿ. ಆದುದರಿಂದ ನೀವು ನಿಮ್ಮ ಸೃಷ್ಟಿಕರ್ತನ ಮುಂದೆ ಪಶ್ಚಾತ್ತಾಪ ಪಡಿರಿ, ಮತ್ತು ನಿಮ್ಮ ಜೀವಗಳನ್ನು ನೀವೇ ಸಂಹರಿಸಿರಿ. ಇದರಲ್ಲೇ ನಿಮ್ಮ ಸೃಷ್ಟಿಕರ್ತನ ಬಳಿ ನಿಮಗೆ ಒಳಿತಿದೆ ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಆಗ ನಿಮ್ಮ ಸೃಷ್ಟಿಕರ್ತನು ನಿಮ್ಮ ಪಶ್ಚಾತ್ತಾಪವನ್ನು ಸ್ವೀಕರಿಸಿದನು. ನಿಶ್ಚಯವಾಗಿಯೂ ಆತನು ಬಹಳವಾಗಿ ಪಶ್ಚಾತ್ತಾಪ ಸ್ವೀಕರಿಸುವವನು, ಕರುಣಾನಿಧಿಯೂ ಆಗಿರುತ್ತಾನೆ. وَإِذْ قُلْتُمْ يَا مُوسَىٰ لَن نُؤْمِنَ لَكَ حَتَّىٰ نَرَى اللَّهَ جَهْرَةً فَأَخَذَتْكُمُ الصَّاعِقَةُ وَأَنْتُمْ تَنْظُرُونَ. ನೀವು ಮೂಸಾರೊಡನೆ, ಓ ಮೂಸಾ, ಅಲ್ಲಾಹನನ್ನು ಅವನು ನಿಮ್ಮೊಡನೆ ಮಾತಾಡುತ್ತಿರುವುದನ್ನು ನಾವು ಕಣ್ಣಾರೆ ಕಾಣುವ ತನಕ ನಿಮ್ಮ ಮಾತಿನ ಮೇಲೆ ನಾವು ವಿಶ್ವಾಸವಿಡಲಾರೆವು ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಆಗ ನೀವು ನೋಡುತ್ತಿದ್ದಂತೆಯೇ ನಿಮ್ಮ ಮೇಲೊಂದು ಭೀಕರ ಸಿಡಿಲರಗಿತ್ತು. ನೀವು ನಿರ್ಜೀವಿಗಳಾಗಿ ನೆಲಕ್ಕೆ ಉರುಳಿದಿರಿ. ಆದರೆ ನೀವು ಈ ಉಪಕಾರದ ಬಳಿಕ ಕೃತಜ್ಞರಾಗಬಹುದೆಂದು ನಿಮ್ಮನ್ನು ನಾವು ಪುನರ್ಜೀವಗೊಳಿಸಿ ಎಬ್ಬಿಸಿದೆವು. وَظَلَّلْنَا عَلَيْكُمُ الْغَمَامَ وَأَنْزَلْنَا عَلَيْكُمُ الْمَنَّ وَالسَّلْوَى كُلُوا مِنْ طَيِّبَاتِ مَا رَزَقْنَاكُمْ وَمَا ظَلَمُونَا وَلَكِنْ كَانُوا أَنْفُسَهُمْ يَظْلِمُونَ ನಾವು ನಿಮ್ಮ ಮೇಲೆ ಮೇಘದ ನೆರಳನ್ನು ಮಾಡಿದೆವು, ಮಣ್ಣು ಮತ್ತು ಸಲ್ವಾಗಳ ಆಹಾರವನ್ನು ನಿಮಗೆ ಒದಗಿಸಿದೆವು, ಮತ್ತು ನಾವು ನಿಮಗೆ ದಯಪಾಲಿಸಿರುವ ಶುದ್ಧವಾದ ಪದಾರ್ಥಗಳನ್ನು ಉಣ್ಣಿರಿ ಎಂದೆವು. ಆದರೆ ನಿಮ್ಮ ಪೂರ್ವಿಕರು ಅಕ್ರಮವೆಸಗಿದ್ದುದು ನಮ್ಮ ಮೇಲಲ್ಲ, ಅವರು ತಮ್ಮ ಮೇಲೆಯೇ ಅಕ್ರಮವೆಸಗಿದ್ದರು. وَادْخُلُوا الْبَابَ سُجَّدًا وَقُولُوا حِطَّةٌ نَغْفِرْ لَكُمْ خَطَايَاكُمْ وَسَنَزِيدُ الْمُحْسِنِينَ ನಾವು ನಿಮ್ಮೊಡನೆ ನಿಮ್ಮ ಮುಂದಿರುವ ಆ ಗ್ರಾಮದೊಳಗೆ ಪ್ರವೇಶಿಸಿರಿ, ನಿಮಗೆ ಇಷ್ಟ ಬಂದಂತೆ ಅದರ ಉತ್ಪನ್ನವನ್ನು ಸವಿಯಿರಿ. ಆದರೆ ಗ್ರಾಮದ ದ್ವಾರದೊಳಗೆ ಪೊಡಮಡುತ್ತ ಪ್ರವೇಶಿಸಿರಿ ಮತ್ತು ಹಿತ್ತ ಹಿತ್ತ ಎನ್ನುತ್ತಾ ಹೋಗಬೇಕು. ನಾವು ನಿಮ್ಮ ಪಾಪಗಳನ್ನು ಕ್ಷಮಿಸುವೆವು ಮತ್ತು ಸದ್ಭಕ್ತರಿಗೆ ಇನ್ನಷ್ಟು ಅನುಗ್ರಹಗಳನ್ನು ನೀಡುವೆವು ಎಂದ ಸಂದರ್ಭವನ್ನು ಸ್ಮರಿಸಿರಿ. ಆದರೆ ಅಕ್ರಮಿಗಳು ಅವರೊಡನೆ ಹೇಳಲಾಗಿದ್ದ ಮಾತನ್ನು ಬದಲಾಯಿಸಿ ಏನಕ್ಕೇನೋ ಮಾಡಿಬಿಟ್ಟರು. ಕೊನೆಗೆ ನಾವು ಅಕ್ರಮವೆಸಗಿದವರ ಮೇಲೆ ಆಕಾಶದಿಂದ ಯಾತನೆಯನ್ನು ಇಳಿಸಿದೆವು, ಅದು ಅವರು ಮಾಡುತ್ತಿದ್ದ ಆಜ್ಞೋಲ್ಲಂಘನೆಗಳಿಗೆ ಶಿಕ್ಷೆಯಾಗಿತ್ತು. فانفجرت منه اثنتا عشرة عينا قد علم كل أناس مشربهم كلوا واشربوا من رزق الله ولا تعثوا في الأرض مفسدين موسى تنم جنانگك آگي جلوانن بیڈد سندربوانن سمرسل آگا ناو هیلی دیو نمم لاتی اند آ بندی میل هوڑیری آ پرکار ادرند هنرد چلومگل هرچم میدو ಪ್ರತಿಯೊಂದು ಗೋತ್ರದವರು ತಾವು ನೀರು ಪಡೆಯಬೇಕಾದ ಸ್ಥಳವನ್ನು ಅರಿತುಕೊಂಡರು. ಅಲ್ಲಾಹನು ಕರುಣಿಸಿದ ಆಹಾರವನ್ನು ತಿನ್ನಿರಿ ಕುಡಿಯಿರಿ ಮತ್ತು ಭೂಮಿಯ ಮೇಲೆ ಅಶಾಂತಿಯನ್ನುಂಟು ಮಾಡದಿರಿ ಎಂದು ಆಗ ಬೋಧಿಸಲಾಗಿತ್ತು. فَادْعُ لَنَا رَبَّكَ يُخْرِجْ لَنَا مِمَّا تُنْبِتُ الْأَرْضُ مِنْ بَقْلِهَا وَقِثَّائِهَا وَفُومِهَا وَعَدَسِهَا وَبَصَلِهَا قَالَ أَتَسْتَبْدِلُونَ الَّذِي هُوَ أَدْنَى بِالَّذِي هُوَ خَيْرٌ اهْبِطُوا مِصْرًا فَإِنَّ لَكُمْ مَا سَأَلْتُمْ وضربت عليهم الذلة والمسكنة وباءوا بغضب من الله ذلك بأنهم كانوا يكفرون بآيات الله ويقتلون النبيين بغير الحق ذلك بما عصوا وكانوا يعتدون مسروري ನಾವು ಒಂದೇ ವಿಧದ ಆಹಾರವನ್ನು ಸಹಿಸಲಾರೆವು. ಭೂಮಿಯಲ್ಲಿ ಬೆಳೆಯುವ ಹರಿವೆ, ಕಾಯಿಪಲ್ಲೆ, ಗೋಧಿ, ಬೇಳೆ, ನೀರುಳ್ಳಿ ಇತ್ಯಾದಿಗಳನ್ನು ನಮಗಾಗಿ ಉಂಟು ಮಾಡಲು ನೀವು ನಿಮ್ಮ ಪ್ರಭುವಿನೊಡನೆ ಪ್ರಾರ್ಥಿಸಿರಿ ಎಂದು ನೀವು ಹೇಳಿದುದನ್ನು ಸ್ಮರಿಸಿರಿ. ಆಗ ಮೂಸಾ ಹೇಳಿದರು, ನೀವು ಉತ್ಕೃಷ್ಟವಾದ ವಸ್ತುಗಳ ಬದಲು ನಿಕೃಷ್ಟ ವಸ್ತುಗಳನ್ನು ಬಯಸುವಿರಾ? ಹಾಗಿದ್ದರೆ ನೀವು ಯಾವುದಾದರೊಂದು ಪಟ್ಟಣದಲ್ಲಿ ಹೋಗಿ ವಾಸಿಸಿರಿ, ನೀವು ಕೇಳುತ್ತಿರುವುದೆಲ್ಲ ಅಲ್ಲಿ ಸಿಗುವುದು. ಕೊನೆಗೆ ನಿಂದೆ ಮತ್ತು ದಾರಿದ್ರ್ಯಗಳು ಅವರನ್ನಾವರಿಸಿದವು, ಮತ್ತು ಅವರು ಅಲ್ಲಾಹನ ಕ್ರೋಧಕ್ಕೆ ಪಾತ್ರರಾದರು. ಇದೆಲ್ಲ ಅವರು ಅಲ್ಲಾಹನ ವಚನಗಳನ್ನು ನಿರಾಕರಿಸುತ್ತಿದ್ದುದರ ಮತ್ತು ಪ್ರವಾದಿಗಳನ್ನು ಅನ್ಯಾಯವಾಗಿ ಕೊಲೆಗೈಯುತ್ತಿದ್ದುದರ ಫಲವಾಗಿತ್ತು. ಇದು ಅವರ ಆಜ್ಞೋಲ್ಲಂಘನೆಯ ಮತ್ತು ಧರ್ಮ ಸೀಮೋಲ್ಲಂಘನೆ ಮಾಡುತ್ತಲೇ ಸಾಗುತ್ತಿದ್ದುದರ ಪರಿಣಾಮವಾಗಿತ್ತು. الذين آمنوا والذين هادوا والنصارى والصابئين والصابئين من آمن بالله واليوم الآخر وعمل صالحا فلهم أجرهم عند ربهم ولا خوف عليهم ولا هم يحزنون. ನಿಶ್ಚಯವಾಗಿಯೂ ಪೈಗಂಬರರನ್ನು ನಂಬುವವರಿರಲಿ, ಯಹೂದಿಯರಿರಲಿ, ಕ್ರೈಸ್ತರಿರಲಿ, ಸಭೆಯನರಿರಲಿ, ಯಾರು ಅಲ್ಲಾಹ ಮತ್ತು ಪುನರುತ್ಥಾನ ದಿನದ ಮೇಲೆ ವಿಶ್ವಾಸವಿಟ್ಟು ಸತ್ಕರ್ಮಗಳನ್ನು ಮಾಡುವರೋ ಅವರಿಗೆ ಅದರ ಪ್ರತಿಫಲವು ಅವರ ಪ್ರಭುವಿನ ಬಳಿ ಇದ್ದೇ ಇದೆ. ಅವರಿಗೆ ಯಾವ ಭಯವೂ ವ್ಯಥೆಯೂ ಇಲ್ಲ. خُذُوا مَا آتَيْنَاكُمْ بِقُوَّةٍ وَاذْكُرُوا مَا فِيهِ لَعَلَّكُمْ تَتَّقُونَ. ನಾವು ತೂರ್ ಪರ್ವತವನ್ನು ನಿಮ್ಮ ಮೇಲೆ ಎತ್ತಿ ಹಿಡಿದು ನಿಮ್ಮಿಂದ ಬಲವಾದ ಕರಾರನ್ನು ಪಡೆದು ನಿಮಗೆ ನೀಡಲಾಗುತ್ತಿರುವ ಗ್ರಂಥವನ್ನು ಭದ್ರವಾಗಿ ಆಧರಿಸಿಕೊಳ್ಳಿರಿ, ಮತ್ತು ಅದರಲ್ಲಿ ಉಲ್ಲೇಖಿಸಿರುವ ಆಜ್ಞೆಗಳನ್ನೂ ಬೋಧನೆಗಳನ್ನೂ ನೆನಪಿಟ್ಟುಕೊಳ್ಳಿರಿ. ಅದರ ಮೂಲಕವೇ ನೀವು ಧರ್ಮನಿಷ್ಠೆಯ ಪಥದಲ್ಲಿ ನಡೆಯಬಲ್ಲಿರಿ ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಆದರೆ ಆ ಬಳಿಕ ನೀವು ನಿಮ್ಮ ಕರಾರಿನಿಂದ ವಿಮುಖರಾದಿರಿ, ಆದರೂ ಅಲ್ಲಾಹನ ಅನುಗ್ರಹವೂ ದಯೆಯೂ ನಿಮ್ಮನ್ನು ಬಿಡಲಿಲ್ಲ, ಅನ್ಯಥಾ ನೀವು ಎಂದೋ ನಾಶವಾಗುತ್ತಿದ್ದೀರಿ. ولقد علمتم الذين اعتدوا منكم في السبت فقلنا لهم كونوا قردة خاسرين. ನಿಮ್ಮ ಜನಾಂಗದವರ ಪೈಕಿ ಸಬ್ತನ ನಿಯಮವನ್ನು ಮುರಿದವರ ವಿಷಯ ನಿಮಗೆ ತಿಳಿದೇ ಇದೆ. ನಾವು ಅವರೊಡನೆ ನೀವು ಕಪಿಗಳಾಗಿರಿ ಮತ್ತು ಎಲ್ಲ ಕಡೆಗಳಿಂದಲೂ ಧಿಕ್ಕರಿಸಲ್ಪಡುವ ಸ್ಥಿತಿಯಲ್ಲಿ ನೀವಿರಿ ಎಂದು ಹೇಳಿದೆವು. ಹೀಗೆ ನಾವು ಆ ಘಟನೆಯನ್ನು ಅಂದಿನವರಿಗೂ ಮುಂದಿನವರಿಗೂ ಒಂದು ನಿದರ್ಶನವನ್ನಾಗಿಯೂ ಭಯಪಡುವವರಿಗೆ ಉಪದೇಶವನ್ನಾಗಿಯೂ ಮಾಡಿದೆವು. وَإِذْ قَالَ مُوسَى لِقَوْمِهِ إِنَّ اللَّهَ يَأْمُرُكُمْ أَن تَذْبَحُوا بَقَرَةً قَالُوا أَتَتَّخِذُنَا هُزُوًا قَالَ أَعُوذُ بِاللَّهِ أَنْ أَكُونَ مِنَ الْجَاهِلِينَ. موسى ತನ್ನ ಜನಾಂಗದೊಡನೆ ಒಂದು ಗೋವನ್ನು ಬಲಿದಾನ ಕೊಡಲು ಅಲ್ಲಾಹನು ನಿಮಗೆ ಆಜ್ಞಾಪಿಸುತ್ತಾನೆ ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಅವರಂದರು, ನೀವು ನಮ್ಮನ್ನು ಅಣಕಿಸುತ್ತೀರಾ? ಆಗ ಮೂಸ, ಮೂಢರಂತಾಡುವುದರ ಬಗೆಗೆ ನಾನು ಅಲ್ಲಾಹನ ಅಭಯವನ್ನು ಯಾಚಿಸುತ್ತೇನೆ ಎಂದರು. ಅವರಂದರು, ಆ ಗೋವಿನ ಸ್ವಲ್ಪ ವಿವರವನ್ನು ನಮಗೆ ತಿಳಿಸಿಕೊಡಬೇಕೆಂದು ನಿಮ್ಮ ಪ್ರಭುವಿನೊಡನೆ ಬೇಡಿರಿ. ಆಗ ಮೂಸ, ಆ ಗೋವು ಹೆಚ್ಚು ಪ್ರಾಯವಾದುದೂ ಆಗಿರಬಾರದು, ಎಳೆ ಕರುವೂ ಆಗಿರಬಾರದು, ನಡುಹರೆಯದ್ದಾಗಿರಬೇಕೆಂದು ಅಲ್ಲಾಹು ಆಜ್ಞಾಪಿಸುತ್ತಾನೆ, ಆದ ಕಾರಣ ನಿಮಗೆ ಆಜ್ಞಾಪಿಸಿದಂತೆ ವರ್ತಿಸಿರಿ ಎಂದರು. قال إنه يقول إنها بقرة صفراء فاقع لونها تسر الناظرين. ಮತ್ತೆ ಅವರು, ಅದರ ಬಣ್ಣ ಯಾವುದಾಗಿರಬೇಕೆಂದು ನಿಮ್ಮ ಪ್ರಭುವಿನೊಡನೆ ಕೇಳಿರಿ ಎಂದರು. ಆಗ ಮೂಸ, ಅದು ಪ್ರೇಕ್ಷಕರ ಕಣ್ಮನಗಳನ್ನು ತಣಿಸುವಂತಹ ಹೊಂಬಣ್ಣದ ಗೋವಾಗಿರಬೇಕೆಂದು ಅವನು ಹೇಳುತ್ತಾನೆ ಎಂದರು. قالوا ادع لنا ربك يبين لنا ما هي إن البقرة شابه علينا وإنا إن شاء الله لمهتدون. ಪುನಃ ಅವರು ಅದು ಯಾವ ತರದ್ದೆಂದು ಸ್ಪಷ್ಟವಾಗಿ ವಿವರಿಸಲಿ, ಅದನ್ನು ಗುರುತಿಸುವ ಬಗೆಗೆ ನಮಗೆ ಬಹಳ ಸಂದೇಹ ಉಂಟಾಗಿದೆ, ಅಲ್ಲಾಹನು ಇಚ್ಛಿಸಿದರೆ ನಾವು ಅದನ್ನು ಗುರುತಿಸುವೆವು ಎಂದರು. قالوا الآن جئت بالحق فذبحوها وما كانوا يفعلون. ಆಗ ಮೂಸ, ಆ ಗೋವು ಉಳುವುದಕ್ಕಾಗಲಿ ಕೃಷಿಗೆ ನೀರೆತ್ತಲಿಕ್ಕಾಗಲಿ ಯಾವ ಸೇವೆಗೂ ಉಪಯೋಗಿಸಲ್ಪಡದ್ದು, ಸರ್ವಾಂಗ ಸಂಪೂರ್ಣವೂ ದೋಷರಹಿತವೂ ಆಗಿರಬೇಕೆಂದು ಆತನು ಹೇಳುತ್ತಾನೆ ಎಂದು ಉತ್ತರವಿತ್ತರು. ಆಗ ಅವರು ಈಗ ನೀವು ಅದರ ಸರಿಯಾದ ಪರಿಚಯ ಮಾಡಿಕೊಟ್ಟಿರಿ ಎಂದು ಸಾರಿದರು. ಆ ಬಳಿಕ ಅವರು ಅದರ ಬಲಿದಾನ ಮಾಡಿದರು, ಅನ್ಯಥಾ ಅವರು ಹಾಗೆ ಮಾಡುವಂತೆ ತೋರುತ್ತಿರಲಿಲ್ಲ. ನೀವು ಒಬ್ಬನನ್ನು ಕೊಲೆ ಮಾಡಿ ಆ ಬಳಿಕ ಜಗಳಾಡಲಿಕ್ಕೂ ಒಬ್ಬರಿನ್ನೊಬ್ಬರ ಮೇಲೆ ಆರೋಪ ಹೊರಿಸಲಿಕ್ಕೂ ತೊಡಗಿದ ಆ ಸಂದರ್ಭ ನಿಮಗೆ ನೆನಪಿದೆಯೇ? ಆದರೆ ನೀವು ಬಚ್ಚಿಟ್ಟದ್ದನ್ನು ಬಯಲಿಗೆಳೆಯಬೇಕೆಂದು ಅಲ್ಲಾಹ್ ನಿರ್ಧರಿಸಿದ್ದನು. ಆಗ ನಾವು ಕೊಲ್ಲಲ್ಪಟ್ಟವನ ಶವಕ್ಕೆ ಅದರ ಮಾಂಸದ ಒಂದು ಭಾಗದಿಂದ ತಟ್ಟಿರಿ ಎಂದು ಆಜ್ಞಾಪಿಸಿದೆವು. ನೋಡಿರಿ, ಇದೇ ರೀತಿ ಅಲ್ಲಾಹು ಮೃತರನ್ನು ಸಜೀವಗೊಳಿಸುತ್ತಾನಲ್ಲದೆ ನಿಮಗೆ ವಿವೇಚಿಸಲಿಕ್ಕಾಗಿ ತನ್ನ ದೃಷ್ಟಾಂತಗಳನ್ನು ತೋರಿಸಿಕೊಡುತ್ತಾನೆ. وَإِنَّ مِنَ الْحِجَارَةِ لَمَا يَتَفَجَّرُ مِنْهُ الْأَنْهَارُ وَإِنَّ مِنْهَا لَمَا يَشَّقَّقُ فَيَخْرُجُ مِنْهُ الْمَاءُ وَإِنَّ مِنْهَا لَمَا يَهْبِطُ مِنْ خَشْيَةِ اللَّهِ وَمَا اللَّهُ بِغَافِلٍ عَمَّا تَعْمَلُونَ. ಆದರೆ ಇಂತಹ ದೃಷ್ಟಾಂತಗಳನ್ನು ಕಂಡ ಮೇಲೂ ನಿಮ್ಮ ಹೃದಯಗಳು ಕಠೋರವಾದವು, ಕಲ್ಲು ಬಂಡೆಗಳಂತೆ. ಮಾತ್ರವಲ್ಲ, ಕಾಠಿಣ್ಯದಲ್ಲಿ ಅವುಗಳಿಗಿಂತಲೂ ಅಧಿಕ. ಏಕೆಂದರೆ ಕೆಲವು ಕಲ್ಲುಗಳಿಂದ ಚಿಲುಮೆಗಳು ಚಿಮ್ಮಿ ಹರಿಯುತ್ತವೆ, ಕೆಲವು ಒಡೆಯುತ್ತವೆ ಮತ್ತು ಅವುಗಳಿಂದ ನೀರು ಹರಿದು ಬರುತ್ತದೆ. ಮತ್ತಿನ್ನು ಕೆಲವು ದೇವಭಯದಿಂದ ಕಂಪಿಸಿ ಉರುಳಿ ಬೀಳುತ್ತವೆ. ಅಲ್ಲಾಹು ನಿಮ್ಮ ಕರ್ಮಗಳ ಬಗ್ಗೆ ಅಲಕ್ಷ್ಯನಾಗಿಲ್ಲ. أَفَتَطْمَعُونَ أَن يُؤْمِنُوا لَكُمْ وَقَدْ كَانَ فَرِيقٌ مِّنْهُمْ يَسْمَعُونَ كَلَامَ اللَّهِ ثُمَّ يُحَرِّفُونَهُ مِن بَعْدِ مَا عَقَلُوهُ وَهُمْ يَعْلَمُونَ. ಓ ಮುಸ್ಲಿಮರೇ, ಇವರು ನಿಮ್ಮ ಆಹ್ವಾನದ ಮೇಲೆ ವಿಶ್ವಾಸವಿರಿಸುವರೆಂದು ನಿರೀಕ್ಷಿಸುತ್ತೀರಾ? ವಸ್ತುತಃ ಅವರ ಪೈಕಿ ಒಂದು ವರ್ಗವು ಅಲ್ಲಾಹನ ವಾಣಿಯನ್ನು ಕೇಳಿ ಅದನ್ನು ಚೆನ್ನಾಗಿ ಅರಿತುಕೊಂಡ ಬಳಿಕವೂ ಬೇಕು ಬೇಕೆಂದೇ ಅದರಲ್ಲಿ ಪರಿವರ್ತನೆ ಮಾಡುವ ರೂಢಿಯನ್ನಿಟ್ಟುಕೊಂಡಿತು. وَإِذَا خَلَا بَعْضُهُمْ إِلَى بَعْضٍ قَالُوا أَتُحَدِّثُونَهُم بِمَا فَتَحَ اللَّهُ عَلَيْكُمْ لِيُحَاجُّوكُمْ بِهِ عِندَ رَبِّكُمْ أَفَلَا تَعْقِلُونَ. ಅವರು ಪ್ರವಾದಿ ಮೊಹಮ್ಮದರ ಮೇಲೆ ವಿಶ್ವಾಸವಿಟ್ಟವರನ್ನು ಸಂಧಿಸಿದಾಗ ನಾವು ಅವರ ಮೇಲೆ ವಿಶ್ವಾಸವಿಟ್ಟಿದ್ದೇವೆ ಎನ್ನುತ್ತಾರೆ. ಆದರೆ ಅವರೇ ಪರಸ್ಪರ ಏಕಾಂತದಲ್ಲಿ ಭೇಟಿಯಾದಾಗ ನೀವು ಮೂರ್ಖರಾಗಿದ್ದೀರಾ? ಅಲ್ಲಾಹು ನಿಮಗೆ ವ್ಯಕ್ತಗೊಳಿಸಿದ ಸಂಗತಿಯನ್ನು ಅವರಿಗೆ ಹೇಳಿಕೊಟ್ಟು ಅವರು ಅದನ್ನೇ ನಿಮ್ಮ ಪ್ರಭುವಿನ ಬಳಿ ನಿಮ್ಮ ವಿರುದ್ಧ ಆಧಾರವಾಗಿ ತರುವಂತೆ ಮಾಡುತ್ತೀರಾ ಎನ್ನುತ್ತಾರೆ. أَوَلَا يَعْلَمُونَ أَنَّ اللَّهَ يَعْلَمُ مَا يُسِرُّونَ وَمَا يُعْلِنُونَ ಅವರು ಬಚ್ಚಿಡುವುದನ್ನು ಬಹಿರಂಗಗೊಳಿಸುವುದನ್ನು ಅಲ್ಲಾಹನು ಅರಿಯುತ್ತಾನೆಂದು ಅವರಿಗೆ ತಿಳಿದಿಲ್ಲವೇ مِنْهُمْ أُمِّيُّونَ لَا يَعْلَمُونَ الْكِتَابَ إِلَّا أَمَانِيَّ وَإِنْ هُمْ إِلَّا يَظُنُّونَ ಅವರ ಪೈಕಿ ಇನ್ನೊಂದು ಪಂಗಡವು ನಿರಕ್ಷರಿಗಳದ್ದಿದೆ ಅವರು ಗ್ರಂಥಜ್ಞಾನವನ್ನೇನೂ ಹೊಂದಿರುವುದಿಲ್ಲ ಕೇವಲ ತಮ್ಮ ನಿರಾಧಾರ ಭರವಸೆ ಹಾಗೂ ಆಕಾಂಕ್ಷೆಗಳಲ್ಲಿದ್ದುಕೊಂಡು ಕೆಲವು ಊಹಾಪೋಹೆಗಳಲ್ಲೇ ನಿರತರಾಗಿದ್ದಾರೆ ثم يقولون هذا من عند الله ليشتروا به ثمنا قليلا فويل لهم مما كتبت أيديهم وويل لهم مما يكسبون ಆದುದರಿಂದ ಸ್ವಹಸ್ತಗಳಿಂದ ಧಾರ್ಮಿಕ ಗ್ರಂಥಗಳನ್ನು ಬರೆದು ಅದರಿಂದ ತುಚ್ಛ ಪ್ರತಿಫಲ ಪಡೆಯುವ ಸಲುವಾಗಿ ಇದು ಅಲ್ಲಾಹನ ಕಡೆಯಿಂದ ಬಂದಿದೆ ಎಂದು ಹೇಳುವವರಿಗೆ ವಿನಾಶಕಾದಿದೆ ಅವರ ಕೈಗಳಿಂದ ಬರೆಯಲ್ಪಟ್ಟಿರುವ ಕೃತಿಯೂ ಅವರ ಪಾಲಿಗೆ ವಿನಾಶಕಾರಿಯಾಗಿದೆ ಮತ್ತು ಅವರ ಈ ಸಂಪಾದನೆಯೂ ಅವರಿಗೆ ವಿನಾಶಕಾರಿಯಾಗಿದೆ قل أتخذتم عند الله عهدا فلن يخلف الله عهده أم تقولون على الله ما لا تعلمون ಅವರು ನಮಗೆ ಸಿಕ್ಕಿದರೂ ಕೇವಲ ಕೆಲವೇ ದಿನಗಳ ಶಿಕ್ಷೆ ಸಿಗಬಹುದಷ್ಟೇ ಹೊರತು ನರಕಾಗ್ನಿಯು ನಮ್ಮನ್ನು ಎಂದೂ ಸೋಂಕದು ಎನ್ನುತ್ತಾರೆ ಅವರೊಡನೆ ಕೇಳಿರಿ ಅಲ್ಲಾಹನಿಗೆ ಉಲ್ಲಂಘಿಸಲಾಗದಂತಹ ಕರಾರನ್ನೇನಾದರೂ ನೀವು ಅವನಿಂದ ಪಡೆದುಕೊಂಡಿರುತ್ತೀರಾ ಅಥವಾ ನಿಮಗೆ ತಿಳಿಯದ ವಿಷಯವನ್ನು ನೀವು ಅಲ್ಲಾಹನ ಮೇಲೆ ಹೊರಿಸಿ ಹೇಳುತ್ತಿರುವಿರಾ ನಿಮ್ಮನ್ನು ನರಕಾಗ್ನಿಯು ಸ್ಪರ್ಶಿಸಲಾರದೇಕೆ ಪಾಪಗಳಿಸುವವರು ಪಾಪಕರ್ಮಗಳಿಂದ ಆವರಿಸಲ್ಪಟ್ಟವರು ಯಾರೇ ಇರಲಿ ಅವರು ನರಕದವರು ಮತ್ತು ಸದಾ ನರಕದಲ್ಲೇ ಇರುವರು ವಿಶ್ವಾಸವಿಟ್ಟು ಸತ್ಕರ್ಮಗಳನ್ನು ಮಾಡುವವರೇ ಸ್ವರ್ಗದವರು ಮತ್ತು ಅವರು ಸದಾ ಸ್ವರ್ಗದಲ್ಲಿರುವರು وَإِذْ أَخَذْنَا مِيثَاقَ بَنِي إِسْرَائِيلَ لَا تَعْبُدُونَ إِلَّا اللَّهَ وَبِالْوَالِدَيْنِ إِحْسَانًا وَذِي الْقُرْبَى وَالْيَتَامَى وَالْمَسَاكِينِ وَقُولُوا لِلنَّاسِ حُسْنًا وَأَقِيمُوا الصَّلَاةَ وَآتُوا الزَّكَاةَ ثُمَّ تَوَلَّيْتُمْ إِلَّا قَلِيلًا مِّنْكُمْ وَأَنْتُمْ مُعْرِضُونَ اللَّهَنا ಹೊರತು ಬೇರೆ ಯಾರ ದಾಸ್ಯ ಆರಾಧನೆಯನ್ನು ಮಾಡಬಾರದೆಂದು ಮಾತಾಪಿತರು ಬಂಧು ಬಳಗದವರು ಅನಾಥರು ಮತ್ತು ನಿರ್ಗತಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕೆಂದು ಜನರೊಡನೆ ಒಳ್ಳೆಯ ಮಾತುಗಳನ್ನಾಡಬೇಕೆಂದು ನಮಾಜನ್ನು ಸಂಸ್ಥಾಪಿಸಬೇಕೆಂದು ಜಕಾತ್ ಕೊಡಬೇಕೆಂದು ನಾವು ಇಸ್ರಾಯೇಲ್ ಸಂತತಿಯವರಿಂದ ಬಲವಾದ ಕರಾರನ್ನು ಪಡೆದ ಆ ಸಂದರ್ಭವನ್ನು ಸ್ಮರಿಸಿರಿ ಆದರೆ ಕೆಲವೇ ಮಂದಿಯ ಹೊರತು ನೀವೆಲ್ಲರೂ ಆ ಕರಾರಿನಿಂದ ವಿಮುಖರಾದಿರಿ ಇಂದಿಗೂ ವಿಮುಖರಾಗಿಯೇ ಇದ್ದೀರಿ ولا تخرجون أنفسكم من دياركم ثم أقررتم وأنتم تشهدون ನೀವು ಪರಸ್ಪರ ರಕ್ತಪಾತ ಮಾಡಬಾರದೆಂದು ಪರಸ್ಪರರನ್ನು ಗ್ರಹಬಾಹಿರರನ್ನಾಗಿ ಮಾಡಬಾರದೆಂದು ನಾವು ನಿಮ್ಮೊಡನೆ ಬಲವಾದ ಕರಾರನ್ನು ಪಡೆದ ಆ ಸಂದರ್ಭವನ್ನೂ ಸ್ಮರಿಸಿರಿ ನೀವು ಅದನ್ನು ಒಪ್ಪಿಕೊಂಡಿದ್ದೀರಿ ಅದಕ್ಕೆ ನೀವೇ ಸಾಕ್ಷಿಗಳಾಗಿರುತ್ತೀರಿ تقتلون أنفسكم وتخرجون فريقا منكم من ديارهم تظاهرون عليهم بالإثم والعدوان وإن يأتوكم أسارى تفادوهم وهو محرم عليكم إخراجهم أفتؤمنون ببعض الكتاب وتكفرون ببعض فما جزاء من يفعل ذلك منكم إلا خزي في الحياة الدنيا ويوم القيامة يردون إلى أشد العذاب وما الله بغافل عما تعملون آدري ಈಗ ನೀವೇ ನಿಮ್ಮ ಬಂಧು ಬಳಗದವರ ಕೊಲೆಗೈಯುತ್ತೀರಲ್ಲದೆ ನಿಮ್ಮೊಳಗಿನವರನ್ನೇ ಗ್ರಹಬಾಹಿರರನ್ನಾಗಿ ಮಾಡುತ್ತೀರಿ. ಅವರ ವಿರುದ್ಧ ಅಕ್ರಮ ಗುಂಪುಗಾರಿಕೆ ಮಾಡಿಕೊಳ್ಳುತ್ತೀರಿ. ಅವರ ಯುದ್ಧ ಸೆರೆಯಾಳುಗಳಾಗಿ ಬಂದಾಗ ಅವರ ವಿಮೋಚನೆಗಾಗಿ ವಿಮೋಚನಾ ಮೌಲ್ಯ ಪಡೆದೇ ಅವರನ್ನು ಬಿಡುತ್ತೀರಿ. ವಸ್ತುತಃ ಅವರನ್ನು ಗ್ರಹಬಾಹಿರರನ್ನಾಗಿ ಮಾಡುವುದನ್ನೇ ನಿಮಗೆ ನಿಷೇಧಿಸಲಾಗಿತ್ತು. ನೀವೇನು ಗ್ರಂಥದ ಒಂದಂಶದ ಮೇಲೆ ವಿಶ್ವಾಸವಿಟ್ಟು ಇನ್ನೊಂದಂಶವನ್ನು ನಿಷೇಧಿಸುತ್ತೀರಾ? ನಿಮ್ಮ ಪೈಕಿ ಹೀಗೆ ಮಾಡುವವರ ಶಿಕ್ಷೆಯು ಇಹದಲ್ಲಿ ಅವಮಾನಿತ ಜೀವನವೂ ಪರದಲ್ಲಿ ಘೋರ ಯಾತನೆಯ ಕಡೆಗೆ ತಳ್ಳಲ್ಪಡುವುದೂ ಆಗಿರಬೇಕಲ್ಲದೆ ಇನ್ನೇನು? ನೀವು ಮಾಡುವುದರ ಬಗ್ಗೆ ಅಲ್ಲಾಹನು ಅಶ್ರದ್ಧನಲ್ಲ. ಇವರು ತಮ್ಮ ಪರಲೋಕವನ್ನು ಮಾರಿ ಇಹಲೋಕವನ್ನು ಖರೀದಿಸಿದವರು. ಆದುದರಿಂದ ಇವರ ಶಿಕ್ಷೆಯಲ್ಲಿ ಲೇಷ ಮಾತ್ರವೂ ಕಡಿಮೆಯಾಗದು ಮತ್ತು ಅವರಿಗೆ ಯಾವ ಸಹಾಯವೂ ಒದಗದು. ولقد آتينا موسى الكتاب وقفينا من بعده بالرسل وآتينا عيسى ابن مريم البينات وأيدناه بروح القدس أفكلما جاءكم رسول بما لا تهوى أنفسكم استكبرتم ففريقا كذبتم وفريقا تقتلون. ನಾವು ಮೂಸಾರಿಗೆ ಗ್ರಂಥವನ್ನು ಕೊಟ್ಟೆವು, ತರುವಾಯ ನಿರಂತರ ಸಂದೇಶವಾಹಕರನ್ನು ಕಳುಹಿಸಿದೆವು, ಕೊನೆಗೆ ವ್ಯಕ್ತವಾದ ದೃಷ್ಟಾಂತಗಳನ್ನು ಕೊಟ್ಟು ಮರಿಯಮರ ಪುತ್ರ ಈಸಾರನ್ನು ಕಳುಹಿಸಿ ಪವಿತ್ರಾತ್ಮನ ಮೂಲಕ ಅವರಿಗೆ ಸಹಾಯ ನೀಡಿದೆವು. ದೇವ ಸಂದೇಶವಾಹಕರು ನಿಮ್ಮ ಚಿತ್ತಾಕಾಂಕ್ಷೆಗಳಿಗೆ ವಿರೋಧವಾದುದನ್ನು ನಿಮಗೆ ತಂದಾಗಲೆಲ್ಲ ನೀವು ಅವರಿಗೆದರೂ ಉದ್ದಟತನವನ್ನೇ ತೋರಿದಿರಲ್ಲವೇ? ಕೆಲವರನ್ನು ಸುಳ್ಳಾಗಿಸಿದಿರಿ, ಇನ್ನು ಕೆಲವರನ್ನು ಒದಿಸಿಬಿಟ್ಟಿರಿ. بل لعنهم الله بكفرهم فقليلا ما يؤمنون. ಅವರು ನಮ್ಮ ಹೃದಯಗಳು ಭದ್ರವಾಗಿವೆ ಎನ್ನುತ್ತಾರೆ, ಹಾಗಲ್ಲ. ವಾಸ್ತವದಲ್ಲಿ ಅವರ ಸತ್ಯ ನಿಷೇಧದ ಕಾರಣದಿಂದಾಗಿ ಅವರ ಮೇಲೆ ಅಲ್ಲಾಹನ ಅಭಿಶಾಪ ಬಿದ್ದಿದೆ. ಆದುದರಿಂದ ಅವರು ಸ್ವಲ್ಪವೇ ವಿಶ್ವಾಸವಿರಿಸುತ್ತಾರೆ. ولما جاءهم كتاب من عند الله مصدق لما معهم وكانوا من قبل يستفتحون على الذين كفروا فلما جاءهم ما عرفوا كفروا به فلعنة الله على الكافرين. ಇದೀಗ ಅಲ್ಲಾಹನ ವತಿಯಿಂದ ಅವರ ಬಳಿಗೆ ಬಂದ ಗ್ರಂಥದ ಬಗೆಗೆ ಅವರ ವರ್ತನೆ ಹೇಗಿದೆ? ಅವರ ಬಳಿ ಮೊದಲೇ ಇದ್ದ ಗ್ರಂಥವನ್ನು ಅದು ದೃಢೀಕರಿಸಿದ್ದಾಗ್ಯೂ ಅದು ಬರುವುದಕ್ಕೆ ಮುಂಚೆ ಸತ್ಯ ನಿಷೇಧಿಗಳೆದುರು ವಿಜಯಕ್ಕಾಗಿ ಅವರೇ ಪ್ರಾರ್ಥಿಸುತ್ತಿದ್ದಾಗಿಯೂ ಅದು ಅವರ ಬಳಿ ಬಂದಾಗ ಅದನ್ನು ಅವರು ಗುರುತಿಸಿಕೊಂಡರು, ನಿಷೇಧಿಸಿಯೇ ಬಿಟ್ಟರು. ಸತ್ಯ ನಿಷೇಧಿಗಳ ಮೇಲೆ ಅಲ್ಲಾಹನ ಅಭಿಶಾಪವಿದೆ. أن ينزل الله من فضله على من يشاء من عباده فباءوا بغضب على غضب وللكافرين عذاب مهين. ಅವರು ಅದೆಂತಹ ನಿಕೃಷ್ಟ ವಿಧಾನದಿಂದ ತಮ್ಮ ಮನಸ್ಸುಗಳನ್ನು ಸಮಾಧಾನಪಡಿಸುತ್ತಾರೆ, ಅಲ್ಲಾಹನು ತನ್ನ ಅನುಗ್ರಹಗಳಾದ ದಿವ್ಯವಾಣಿ ಮತ್ತು ಪ್ರವಾದಿತ್ವವನ್ನು ತನ್ನ ದಾಸರ ಪೈಕಿ ತನಗಿಷ್ಟ ಬಂದವನಿಗೆ ಅನುಗ್ರಹಿಸಿದನೆಂಬ ದ್ವೇಷದಿಂದ ಮಾತ್ರ ಅವನು ಅವತೀರ್ಣಗೊಳಿಸಿದ ಮಾರ್ಗದರ್ಶನವನ್ನು ಅವರು ನಿರಾಕರಿಸಿದರು. ಆದುದರಿಂದ ಈಗ ಅವರು ಕ್ರೋಧದ ಮೇಲೆ ಕ್ರೋಧಕ್ಕೆ ಪಾತ್ರರಾದರು ಮತ್ತು ಇಂತಹ ಸತ್ಯ ನಿಷೇಧಿಗಳಿಗೆ ಅತ್ಯಂತ ಅಪಮಾನಕರ ಶಿಕ್ಷಕಾದಿದೆ. قل فلم تقتلون أنبياء الله من قبل إن كنتم مؤمنين. ಅಲ್ಲಾಹ್ ಅವತೀರ್ಣಗೊಳಿಸಿದುದರ ಮೇಲೆ ವಿಶ್ವಾಸವಿಡಿರಿ ಎಂದು ಅವರೊಡನೆ ಹೇಳಿದಾಗ, ನಮಗೆ ಇಸ್ರಾಯೇಲ್ ಕುಲಕ್ಕೆ ಅವತೀರ್ಣವಾದುದರಲ್ಲಿ ಮಾತ್ರ ನಾವು ವಿಶ್ವಾಸವಿಡುತ್ತೇವೆ ಎಂದು ಅವರು ಹೇಳುತ್ತಾರೆ. ಅದಕ್ಕೆ ಹೊರತಾಗಿರುವುದನ್ನು ಅವರು ನಿಷೇಧಿಸುತ್ತಾರೆ. ವಸ್ತುತಃ ಅದು ಸತ್ಯವಾಗಿದ್ದು ಅವರ ಬಳಿ ಮೊದಲೇ ಇರುವ ಬೋಧನೆಯನ್ನು ದೃಢೀಕರಿಸುತ್ತದೆ. ಸರಿ, ನೀವು ನಿಮ್ಮ ಬಳಿಗೆ ಬಂದಿರುವ ಬೋಧನೆಯ ಮೇಲೆ ಮಾತ್ರ ವಿಶ್ವಾಸವಿರಿಸುವವರಾಗಿದ್ದರೆ, ಇದಕ್ಕಿಂತ ಮುಂಚೆ ಇಸ್ರಾಯೇಲ್ ಸಂತತಿಯಲ್ಲೇ ಜನಿಸಿದ್ದ ಅಲ್ಲಾಹನ ಸಂದೇಶವಾಹಕರನ್ನು ನೀವೇಕೆ ವಧಿಸುತ್ತಿದ್ದೀರಿ ಎಂದು ಅವರೊಡನೆ ಕೇಳಿರಿ. ولقد جاءكم موسى بالبينات ثم اتخذتم العجل من بعده وأنتم ظالمون. موسى ಎಂತೆಂತಹ ಸ್ಪಷ್ಟ ಆಧಾರಗಳ ಸಹಿತ ನಿಮ್ಮಲ್ಲಿ ಬಂದರು, ಆದಾಗ್ಯೂ ಅವರು ಬೆನ್ನು ತಿರುಗಿಸಿದ ಕೂಡಲೇ ನೀವು ಕರುವನ್ನು ಆರಾಧಿಸುವಂತಹ ಅಕ್ರಮಿಗಳಾದಿರಿ. وَإِذْ أَخَذْنَا مِيثَاقَكُمْ وَرَفَعْنَا فَوْقَكُمُ الطُّورَ خُذُوا مَا آتَيْنَاكُمْ بِقُوَّةٍ وَاسْمَعُوا قَالُوا سَمِعْنَا وَعَصَيْنَا وَأُشْرِبُوا فِي قُلُوبِهِمُ الْعِجْلَ بِكُفْرِهِمْ قُلْ بِئْسَ مَا يَأْمُرُكُمْ بِهِ إِيمَانُكُمْ إِن كُنتُم مُؤْمِنِينَ. ನಾವು ತೂರು ಪರ್ವತವನ್ನು ನಿಮ್ಮ ಮೇಲೆ ಎತ್ತಿ ಹಿಡಿದು ನಿಮ್ಮಿಂದ ಬಲವಾದ ಕರಾರನ್ನು ಪಡೆದ ಸಂದರ್ಭವನ್ನು ಸ್ಮರಿಸಿರಿ. ನಾವು ನಿಮಗೆ ಕೊಡುತ್ತಿರುವ ಮಾರ್ಗದರ್ಶನವನ್ನು ಕಟ್ಟುನಿಟ್ಟಾಗಿ ಪಾಲಿಸಿರಿ ಮತ್ತು ಕಿವಿಗೊಟ್ಟು ಆಲಿಸಿರಿ ಎಂದು ನಿಮಗೆ ತಾಕೀತು ಮಾಡಿದ್ದೆವು. ನಿಮ್ಮ ಪೂರ್ವಿಕರು, ನಾವು ಕೇಳಿದೆವು ಆದರೆ ಅಂಗೀಕರಿಸಲಾರೆವು ಎಂದರು. ಅವರ ಮನಸ್ಸಿನಲ್ಲಿ ಕರುವೇ ನೆಲೆಸಿ ಹೋಗಿರುವಷ್ಟು ಅವರು ಮಿಥ್ಯಾರಾಧಕರಾಗಿದ್ದರು. ಹೇಳಿರಿ, ನೀವು ಸತ್ಯವಿಶ್ವಾಸಿಗಳಾಗಿರುವಿರಾದರೆ ಇಂತಹ ನೀಚ ಕಾರ್ಯಗಳ ಆದೇಶವನ್ನು ಕೊಡುತ್ತಿರುವ ನಿಮ್ಮ ವಿಶ್ವಾಸ ನಿಜಕ್ಕೂ ಬಹಳ ವಿಚಿತ್ರ ತರದ್ದಾಗಿದೆ. قُلْ إِنْ كَانَتْ لَكُمُ الدَّارُ الْآخِرَةُ عِنْدَ اللَّهِ خَالِصَةً مِنْ دُونِ النَّاسِ فَتَمَنَّوُا الْمَوْتَ إِنْ كُنْتُمْ صَادِقِينَ. ಪರಲೋಕ ಗ್ರಹವು ಸಮಸ್ತ ಮಾನವರನ್ನು ಬಿಟ್ಟು ಕೇವಲ ನಿಮಗಾಗಿಯೇ ಅಲ್ಲಾಹನ ಬಳಿ ಕಾಯ್ದಿರಿಸಲ್ಪಟ್ಟಿದೆ ಎಂಬ ನಿಮ್ಮ ಭಾವನೆ ಸತ್ಯವೆಂದಾದರೆ ನೀವು ಮರಣವನ್ನು ಅಪೇಕ್ಷಿಸಿರಿ ಎಂದು ಅವರೊಡನೆ ಹೇಳಿರಿ. يَتَمَنَّوْهُ أَبَدًا بِمَا قَدَّمَتْ أَيْدِيهِمْ وَاللَّهُ عَلِيمٌ بِالظَّالِمِينَ. ಅವರು ಮರಣವನ್ನೆಂದೂ ಬಯಸರೆಂಬುದು ಖಚಿತ. ಏಕೆಂದರೆ ಅವರು ತಮ್ಮ ಕೈಗಳಿಂದ ಏನನ್ನು ದುಡಿದು ಅಲ್ಲಿಗೆ ಕಳುಹಿಸಿರುವರೋ ಅದರ ಬೇಡಿಕೆ ಇದೇ ಆಗಿದೆ, ಅರ್ಥಾತ್ ಅಲ್ಲಿಗೆ ಹೋಗಲು ಬಯಸದಿರುವುದು. ಅಲ್ಲಾಹನು ಆ ಅಕ್ರಮಿಗಳನ್ನು ಚೆನ್ನಾಗಿ ಬಲ್ಲನು. ولتجدنهم أحرص الناس على حياة ومن الذين أشركوا يود أحدهم لو يعمر ألف سنة وما هو بمزحزحه من العذاب أن يعمر والله بصير بما يعملون. ನೀವು ಅವರನ್ನು ಬದುಕಿನ ಮೇಲೆ ಅತ್ಯಧಿಕ ಆಶೆಯುಳ್ಳವರಾಗಿ ಕಾಣುವಿರಿ. ಈ ವಿಷಯದಲ್ಲಿ ಅವರು ಬಹುದೇವಾರಾಧಕರಿಗಿಂತಲೂ ಮಿಗಿಲಾಗಿದ್ದಾರೆ. ಅವರ ಪೈಕಿ ಪ್ರತಿಯೊಬ್ಬನೂ ತಾನು ಸಾವಿರ ವರ್ಷ ಬದುಕಬೇಕೆಂದು ಬಯಸುತ್ತಾನೆ, ಆದರೆ ದೀರ್ಘಾಯುಷ್ಯವು ಅವನನ್ನು ಶಿಕ್ಷೆಯಿಂದ ದೂರವಿರಿಸಲಾರದು. ಅವರು ಯಾವ ರೀತಿಯ ಕರ್ಮಗಳನ್ನೆಸಗುತ್ತಿದ್ದಾರೆ ಎಂಬುದನ್ನು ಅಲ್ಲಾಹನು ಸೂಕ್ಷ್ಮವಾಗಿ ವೀಕ್ಷಿಸುತ್ತಿದ್ದಾನೆ. قل من كان عدوا لجبريل فإنه نزله على قلبك بإذن الله مصدقا لما بين يديه وهدى وبشرى للمؤمنين. ಅವರೊಡನೆ ಹೇಳಿರಿ, ಜಿಬ್ರೀಲ್ನೊಂದಿಗೆ ಹಗೆತನವನ್ನಿರಿಸಿದವನು ಜಿಬ್ರೀಲ್ ಅಲ್ಲಾಹನ ಅಪ್ಪಣೆಯಿಂದಲೇ ಈ ಕುರ್ಆನನ್ನು ನಿಮ್ಮ ಹೃದಯದಲ್ಲಿ ಇಳಿಸುತ್ತಾನೆಂಬುದು ತಿಳಿದಿರಲಿ. ಅದು ಹಿಂದೆ ಬಂದಿದ್ದ ಗ್ರಂಥಗಳನ್ನು ದೃಢೀಕರಿಸುತ್ತದೆ ಮತ್ತು ಅನುಮೋದಿಸುತ್ತದೆ, ಮತ್ತು ಅದು ಸತ್ಯವಿಶ್ವಾಸಿಗಳಿಗೆ ಸನ್ಮಾರ್ಗದರ್ಶನ ಹಾಗೂ ವಿಜಯದ ಸುವಾರ್ತೆಯಾಗಿ ಬಂದಿದೆ. ಜಿಬ್ರೀಲ್ನ ಮೇಲೆ ಅವರ ಹಗೆತನಕ್ಕೆ ಕಾರಣವು ಇದೆ ಎಂದಾದರೆ ಅವರೊಡನೆ ಹೇಳಿರಿ, ಯಾರಾದರೂ ಅಲ್ಲಾಹನ, ಅವನ ದೇವಚರರ, ಅವನ ಸಂದೇಶವಾಹಕರ ಜಿಬ್ರೀಲ್ ಮತ್ತು ಮೀಕಾಯಿಲರ ಶತ್ರುವಾಗಿದ್ದರೆ ನಿಶ್ಚಯವಾಗಿಯೂ ಅಲ್ಲಾಹು ಅಂತಹ ಸತ್ಯ ನಿಷೇಧಿಗಳ ಶತ್ರುವಾಗಿದ್ದಾನೆ. ولقد أنزلنا إليك آيات بينات وما يكفر بها إلا الفاسقون. ನಾವು ನಿಮಗೆ ಅವತೀರ್ಣಗೊಳಿಸಿರುವ ಸೂಕ್ತಗಳು ಸುಸ್ಪಷ್ಟ ಸತ್ಯವನ್ನು ಪ್ರಕಟಿಸುವವುಗಳಾಗಿರುತ್ತವೆ, ಧರ್ಮಭ್ರಷ್ಟರು ಮಾತ್ರ ಅವುಗಳ ಅನುಸರಣೆಯನ್ನು ನಿರಾಕರಿಸುತ್ತಾರೆ. ಅವರು ಯಾವುದಾದರೊಂದು ಕರಾರು ಮಾಡಿಕೊಂಡಾಗಲೆಲ್ಲ ಅವರ ಪೈಕಿ ಒಂದಲ್ಲೊಂದು ಪಂಗಡವು ಅದನ್ನು ಮುರಿದು ಬಿಡಲಿಲ್ಲವೇ, ನಿಜವಾಗಿ ಅವರಲ್ಲಿ ಹೆಚ್ಚಿನವರು ವಿಶ್ವಾಸವಿರಿಸುವುದಿಲ್ಲ. مصدق لما معهم نبذ فريق من الذين أوتوا الكتاب كتاب الله وراء ظهورهم كأنهم لا يعلمون. ಅಲ್ಲಾಹನ ವತಿಯಿಂದ ಸಂದೇಶವಾಹಕನೊಬ್ಬನು ಅವರ ಬಳಿ ಇದ್ದ ಗ್ರಂಥವನ್ನು ದೃಢಪಡಿಸುತ್ತಲೂ ಅನುಮೋದಿಸುತ್ತಲೂ ಅವರಲ್ಲಿಗೆ ಬಂದಾಗ ಗ್ರಂಥದವರ ಪೈಕಿ ಒಂದು ಪಂಗಡವು ಏನೂ ತಿಳಿಯದವರಂತೆ ಅಲ್ಲಾಹನ ಗ್ರಂಥವನ್ನು ಅಲಕ್ಷಿಸಿತು. يعلمون الناس السحر وما أنزل على الملكين ببابل هاروت وماروت وما يعلمان من أحد حتى يقولا إنما نحن فتنة فلا تكفر فيتعلمون منهما ما يفرقون به بين المرء وزوجه وما هم بضارين به من أحد إلا بإذن الله ويتعلمون ما يضرهم ولا ينفعهم ولقد علموا لمن اشتراه ما له في الآخرة من خلاق ولبئس ما شروا به أنفسهم لو كانوا يعلمون. ಮತ್ತು ಶೈತಾನರು ಸುಲೈಮಾನರ ಸಾಮ್ರಾಜ್ಯದ ಹೆಸರು ಹೇಳಿ ಮುಂದಿರಿಸುತ್ತಿದ್ದುದನ್ನು ಅವರು ಅನುಸರಿಸತೊಡಗಿದರು. ವಸ್ತುತಃ ಸುಲೈಮಾನರು ಎಂದೂ ಸತ್ಯ ನಿಷೇಧ ಕೈಗೊಂಡಿರಲಿಲ್ಲ. ಜನರಿಗೆ ಇಂದ್ರಜಾಲ ವಿದ್ಯೆಯನ್ನು ಕಲಿಸುತ್ತಿದ್ದ ಆ ಶೈತಾನರೇ ಸತ್ಯ ನಿಷೇಧ ಕೈಗೊಂಡಿದ್ದರು. ಅವರು ಬೆಬಿಲೋನಿನಲ್ಲಿ ಹಾರೂತ್ ಮತ್ತು ಮಾರೂತ್ ಎಂಬಿರುವ ದೇವಚರರ ಮೇಲೆ ಇಳಿಸಲಾಗಿದ್ದ ವಸ್ತುವಿನ ಹಿಂದೆ ಬಿದ್ದರು. ವಸ್ತುತಃ ಆ ದೇವಚರರು ಯಾರಿಗಾದರೂ ಅದರ ಶಿಕ್ಷಣವನ್ನು ಕೊಡುತ್ತಿದ್ದಾಗಲೆಲ್ಲ, ನೋಡು, ನಾವು ಕೇವಲ ಒಂದು ಪರೀಕ್ಷೆ ಆಗಿದ್ದೇವೆ, ನೀನು ಸತ್ಯ ನಿಷೇಧಕ್ಕೆ ಒಳಗಾಗಬೇಡ ಎಂದು ಮೊದಲು ಸುಸ್ಪಷ್ಟ ಎಚ್ಚರಿಕೆ ಕೊಡುತ್ತಿದ್ದರು. ಆದಾಗ್ಯೂ ಇವರು ಅವರಿಂದ ಪತಿ ಪತ್ನಿಯರಲ್ಲಿ ವಿರಸವುಂಟು ಮಾಡುವಂತಹದ್ದನ್ನು ಕಲಿಯುತ್ತಿದ್ದರು. ಅಲ್ಲಾಹನ ಅನುಜ್ಞೆಯ ಹೊರತು ಅವರು ಅದರ ಮೂಲಕ ಯಾರಿಗೂ ಕೇಡುಂಟು ಮಾಡುವಂತಿರಲಿಲ್ಲವೆಂಬುದು ಸ್ಪಷ್ಟವಾಗಿತ್ತು. ಆದರೂ ಅವರಿಗೆ ಸ್ವತಃ ಹಾನಿಕಾರಕವಾದ ಹಾಗೂ ಲಾಭದಾಯಕವಾಗಿರದಿದ್ದುದನ್ನು ಅವರು ಕಲಿಯುತ್ತಿದ್ದರು. ಅದನ್ನು ಖರೀದಿಸಿದವನಿಗೆ ಪರಲೋಕದಲ್ಲಿ ಏನೂ ಪಾಲಿಲ್ಲವೆಂಬುದನ್ನು ಅವರು ಚೆನ್ನಾಗಿ ಅರಿತಿದ್ದರು. ಅವರು ತಮ್ಮ ಜೀವಗಳ ಬದಲಿಗೆ ಖರೀದಿಸಿದ ಸೊತ್ತು ಅದೆಷ್ಟು ನಿಕೃಷ್ಟ. ಅಖಟ ಅವರಿಗೆ ಇದು ತಿಳಿದಿರುತ್ತಿದ್ದರೆ, ಅವರು ಸತ್ಯವಿಶ್ವಾಸ ಮತ್ತು ಧರ್ಮನಿಷ್ಠೆಗಳನ್ನು ಸ್ವೀಕರಿಸುತ್ತಿದ್ದರೆ ಅಲ್ಲಾಹನ ಬಳಿ ಅವರಿಗೆ ಲಭಿಸುತ್ತಿದ್ದ ಪ್ರತಿಫಲವು ಅದಕ್ಕಿಂತ ಎಷ್ಟೋ ಉತ್ತಮವಾಗಿರುತ್ತಿತ್ತು. ಅಖಟ ಅವರಿಗಿದು ತಿಳಿದಿರುತ್ತಿದ್ದರೆ, ಅಯ್ಯುಹಲ್ಲದೀನ ಆಮನು ಲಾ ತಕೂಲು ರಾಯಿನಾ ವಕೂಲು ಧುರ್ನಾ ವಸ್ಮಾಉ ವಲಿಲ್ ಕಾಫಿರೀನ ಅಜಾಬುನ್ ಅಲೀಮ್. ಓ ಸತ್ಯವಿಶ್ವಾಸಿಗಳೇ, ರಾಯಿನಾ ಎಂದೆನ್ನಬೇಡಿರಿ, ಬದಲಾಗಿ ಉನ್ಲುರ್ನಾ ಎನ್ನಿರಿ ಮತ್ತು ಮಾತನ್ನು ಗಮನವಿಟ್ಟು ಆಲಿಸಿರಿ. ಈ ಸತ್ಯ ನಿಷೇಧಿಗಳು ವೇದನಾಯುಕ್ತ ಯಾತನೆಗೆ ಅರ್ಹರಾಗಿದ್ದಾರೆ. ಮಾ ಯವಜ್ಜು ಅಲ್ಲದೀನ ಕಫರು ಮಿನ್ ಅಹ್ಲಿಲ್ ಕಿತಾಬ್ ವಲಲ್ ಮುಶ್ರಿಕೀನ ಅನ್ ಯುನಜ್ಜಲ ಅಲೈಕುಂ ಮಿನ್ ಖೈರಿನ್ ಮಿನ್ ರಬ್ಬಿಕುಂ ವಲ್ಲಾಹು ಯಖ್ತಸ್ಸು ಬಿರಹ್ಮತಿಹಿ ಮನ್ ಯಶಾ ವಲ್ಲಾಹು ಜುಲ್ ಫಜ್ಲಿಲ್ ಅಜೀಮ್. ನಿಮ್ಮ ಪ್ರಭುವಿನ ಕಡೆಯಿಂದ ನಿಮ್ಮ ಮೇಲೆ ಏನಾದರೂ ಒಳಿತು ಅವತೀರ್ಣವಾಗುವುದನ್ನು ಗ್ರಂಥದವರು ಬಹುದೇವಾರಾಧಕರೂ ಆದ ಸತ್ಯನಿಷೇಧಿಗಳು ಎಷ್ಟಕ್ಕೂ ಇಷ್ಟಪಡುವುದಿಲ್ಲ. ಆದರೆ ಅಲ್ಲಾಹು ತನಗಿಷ್ಟ ಬಂದವರನ್ನು ತನ್ನ ಕರುಣೆಗಾಗಿ ಆಯ್ದುಕೊಳ್ಳುತ್ತಾನೆ. ಅಲ್ಲಾಹನು ಮಹಾ ಅನುಗ್ರಹಶಾಲಿ. ألم تعلم أن الله على كل شيء قدير. ನಾವು ಅನೂರ್ಜಿತಗೊಳಿಸಿದ ಅಥವಾ ವಿಸ್ಮೃತಿಗೊಳಿಸಿದ ವಚನಗಳ ಸ್ಥಾನದಲ್ಲಿ ಅವುಗಳಿಗಿಂತಲೂ ಉತ್ತಮವಾದುದನ್ನು ಅಥವಾ ಅದರಂತೆಯೇ ಇರುವುದನ್ನಾದರೂ ತರುತ್ತೇವೆ. ನಿಶ್ಚಯವಾಗಿಯೂ ಅಲ್ಲಾಹನಿಗೆ ಸರ್ವ ಸಾಮರ್ಥ್ಯವಿದೆ ಎಂಬುದು ನಿಮಗೆ ಅರಿಯದೆ? ಅಲಂ ತಅಲಂ ಅನ್ನಲ್ಲಾಹ ಲಹು ಮುಲ್ಕು ಸಮಾವಾತಿ ವಲ್ ಅರ್ಧ್ وما لكم من دون الله من ولي ولا نصير. ಭೂಮಿ ಆಕಾಶಗಳ ಆಧಿಪತ್ಯ ಅಲ್ಲಾಹನಿಗೆ ಮಾತ್ರ ಇರುವುದೆಂದು, ಅಲ್ಲಾಹನ ಹೊರತು ನಿಮ್ಮ ಸಂರಕ್ಷಕನೂ ಸಹಾಯಕನೂ ಯಾರೂ ಇಲ್ಲವೆಂದೂ ನಿಮಗೆ ತಿಳಿಯದೆ? ಅಂ ತುರೀದೂನ ಅನ್ ತಸ್ಅಲು ರಸೂಲಕುಂ ಕಮಾ ಸುಇಲ ಮೂಸಾ ಮಿನ್ ಕಬ್ಲ್ ومن يتبدل الكفر بالإيمان فقد ضل سواء السبيل. ಹಿಂದೆ ಮೂಸಾರವರೊಂದಿಗೆ ಪ್ರಶ್ನಿಸಿ ತಗಾದೆ ಮಾಡಿದಂತೆ ನೀವು ನಿಮ್ಮ ಪ್ರವಾದಿಯವರೊಡನೆ ಮಾಡಲು ಬಯಸುತ್ತೀರಾ? ವಸ್ತುತಃ ಯಾವನಾದರೂ ಸತ್ಯವಿಶ್ವಾಸದ ರೀತಿ ನೀತಿಯನ್ನು ಸತ್ಯ ನಿಷೇಧದ ರೀತಿ ನೀತಿಯನ್ನಾಗಿ ಬದಲಿಸಿಕೊಂಡರೆ ಆತನು ನಿಶ್ಚಯವಾಗಿಯೂ ನೇರ ಮಾರ್ಗದಿಂದ ವ್ಯತಿಚಲಿಸಿದನು. ود كثير من اهل الكتاب لو يردونكم من بعد ايمانكم كفارا حسدا من عند انفسهم من بعد ما تبين لهم الحق فاعفوا واصفحوا حتى يأتي الله بأمره إن الله على كل شيء قدير. ಗ್ರಂಥದವರ ಪೈಕಿ ಅನೇಕರು ನಿಮ್ಮನ್ನು ಹೇಗಾದರೂ ಮಾಡಿ ಸತ್ಯವಿಶ್ವಾಸದಿಂದ ಮಿಥ್ಯವಿಶ್ವಾಸಕ್ಕೆ ತಿರುಗಿಸಬೇಕೆಂದು ಆಶಿಸುತ್ತಾರೆ. ಅವರಿಗೆ ಸತ್ಯವು ಅಭಿವ್ಯಕ್ತವಾಗಿರುವುದಾದರೂ ತಮ್ಮ ಚಿತ್ತ ಮಾತ್ಸರ್ಯದ ಕಾರಣವಾಗಿ ಅವರು ನಿಮ್ಮ ಬಗೆಗೆ ಈ ರೀತಿ ಅಪೇಕ್ಷಿಸುತ್ತಾರೆ. ಇದಕ್ಕುತ್ತರವಾಗಿ ಅಲ್ಲಾಹನು ಸ್ವತಃ ತನ್ನ ತೀರ್ಪನ್ನು ಜಾರಿಗೊಳಿಸುವ ತನಕ ನೀವು ಕ್ಷಮಿಸಿರಿ ಮತ್ತು ಅಲಕ್ಷಿಸಿರಿ. ಅಲ್ಲಾಹು ಸಕಲ ಕಾರ್ಯಗಳಿಗೂ ಶಕ್ತನೆಂಬುದರ ಬಗೆಗೆ ನಿಸ್ಸಂದೇಹಿಗಳಾಗಿರಿ. ನಮಾಜನ್ನು ಸಂಸ್ಥಾಪಿಸಿರಿ, ಜಕಾತ್ ಕೊಡಿರಿ. ನೀವು ಭವಿಷ್ಯಕ್ಕಾಗಿ ಸಂಪಾದಿಸಿ ಕಳುಹಿಸುವ ಪುಣ್ಯಗಳೆಲ್ಲವನ್ನೂ ಅಲ್ಲಾಹನಲ್ಲಿ ಪಡೆಯುವಿರಿ. ನೀವು ಮಾಡುವುದೆಲ್ಲವೂ ಅಲ್ಲಾಹನ ವೀಕ್ಷಣೆಯಲ್ಲಿದೆ. ಯಹೂದಿಯರಾಗದೆ ಅಥವಾ ಕ್ರೈಸ್ತರ ಅಭಿಪ್ರಾಯ ಪ್ರಕಾರ ಕ್ರೈಸ್ತರಾಗದೆ ಯಾರೂ ಸ್ವರ್ಗದೊಳಗೆ ಪ್ರವೇಶಿಸಲಾರರೆಂದು ಅವರೆನ್ನುತ್ತಾರೆ. ಇವು ಅವರ ಅಭಿಲಾಷೆಗಳಾಗಿವೆ. ನೀವು ನಿಮ್ಮ ವಾದದಲ್ಲಿ ಸತ್ಯವಂತರಾಗಿದ್ದರೆ ನಿಮ್ಮ ಆಧಾರ ಪ್ರಮಾಣಗಳನ್ನು ಮುಂದೆ ತನ್ನಿರಿ ಎಂದು ಅವರೊಡನೆ ಹೇಳಿರಿ. ಬಲ ಮನ್ ಅಸ್ಲಮ ವಜಹಹು ಲಿಲ್ಲಾಹಿ ವಹುವ ಮುಹ್ಸಿನುನ್ ಫಲಹು ಅಜ್ರುಹು ಇಂದ ರಬ್ಬಿಹ್ ವಲಾ ಖೌಫುನ್ ಅಲೈಹಿಂ ವಲಾ ಹುಮ್ ಯಹ್ಜನೂನ್. ಹಾಗೇನು ಇಲ್ಲ, ಅಂತಹ ವೈಶಿಷ್ಟ್ಯವೇನು ಯಾರಿಗೂ ಇಲ್ಲ. ಅಲ್ಲಾಹನಿಗೆ ಆತ್ಮಾರ್ಪಣೆಗೈಯುವ ಮತ್ತು ಸತ್ಸಂಪ್ರದಾಯದಲ್ಲಿ ನಡೆಯುವಾತನು ಯಾರೇ ಇರಲಿ, ಅವನಿಗೆ ಅವನ ಪ್ರಭುವಿನ ಬಳಿ ಅವನ ಪ್ರತಿಫಲವಿದೆ. ಅಂತಹವರಿಗೆ ಯಾವುದೇ ಭಯ ಮತ್ತು ವ್ಯಥೆಯ ಸಂಭವವೇ ಇರಲಾರದು. كذلك قال الذين لا يعلمون مثل قولهم فالله يحكم بينهم يوم القيامة فيما كانوا فيه يختلفون. يهوديرو ಕ್ರೈಸ್ತರ ಬಳಿ ಏನು ಇಲ್ಲವೆನ್ನುತ್ತಾರೆ, ಕ್ರೈಸ್ತರು ಯಹೂದಿಯರ ಬಳಿ ಏನು ಇಲ್ಲವೆನ್ನುತ್ತಾರೆ. ವಸ್ತುತಃ ಇತ್ತಂಡದವರು ಗ್ರಂಥ ಪಾರಾಯಣ ಮಾಡುತ್ತಾರೆ, ಗ್ರಂಥಜ್ಞಾನವಿಲ್ಲದವರು ಹೀಗೆಯೇ ಹೇಳುತ್ತಾರೆ. ಇವರು ಹೊಂದಿರುವ ಈ ಭಿನ್ನಾಭಿಪ್ರಾಯಗಳ ತೀರ್ಮಾನವನ್ನು ಅಲ್ಲಾಹನು ಪುನರುತ್ಥಾನ ದಿನದಂದು ಮಾಡುವನು. ವಮನ್ ಅಜ್ಲಮು ಮಿಮ್ಮನ್ ಮನಅ ಮಸಾಜಿದಲ್ಲಾಹಿ ಅನ್ ಯುಜ್ಕರ ಫೀಹಾ ಇಸ್ಮುಹು ವಸಅ ಫೀ ಖರಾಬಿಹಾ ಉಲಾಯಿಕ ಮಾ ಕಾನ ಲಹುಮ್ ಅನ್ ಯದ್ಖುಲೂಹಾ ಇಲ್ಲಾ ಖಾಯಿಫೀನ್ لهم في الدنيا خزي ولهم في الاخره عذاب عظيم. ಅಲ್ಲಾಹನ ಆರಾಧನಾಲಯಗಳಲ್ಲಿ ಅವನ ನಾಮಸ್ಮರಣೆಯನ್ನು ತಡೆಯುವ ಮತ್ತು ಅವುಗಳನ್ನು ಹಾಳುಗೆಡಹಲು ಉದ್ಯುಕ್ತರಾಗುವವರಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು? ಅಂತಹವರು ಈ ಆರಾಧನಾಲಯಗಳಲ್ಲಿ ಕಾಲಿರಿಸಲು ಅರ್ಹರಲ್ಲ. ಅಲ್ಲಿ ಹೋಗುವುದಿದ್ದರೂ ಭಯಭರಿತರಾಗಿ ಹೋಗಬೇಕು. ಅವರಿಗೆ ಇಹದಲ್ಲಿ ಅಪಮಾನವೂ ಪರದಲ್ಲಿ ಘೋರ ಶಿಕ್ಷೆಯೂ ಕಾದಿದೆ. ಪೂರ್ವ ಪಶ್ಚಿಮಗಳೆಲ್ಲವೂ ಅಲ್ಲಾಹನವು. ನೀವೆತ್ತ ಮುಖ ಮಾಡಿದರೂ ಅಲ್ಲಿ ಅಲ್ಲಾಹನ ಮುಖವಿದೆ. ನಿಶ್ಚಯವಾಗಿಯೂ ಅಲ್ಲಾಹು ಬಹು ವಿಶಾಲನೂ ಅಭಿಜ್ಞನೂ ಆಗಿರುತ್ತಾನೆ. سبحانه بل له ما في السماوات والأرض كل له قانتون. الله ಪುತ್ರನನ್ನು ಹೊಂದಿದ್ದಾನೆಂದು ಅವರನ್ನುತ್ತಾರೆ. ಇಂತಹ ಮಾತುಗಳಿಂದ ಅಲ್ಲಾಹ ಪರಿಶುದ್ಧನು. ವಾಸ್ತವದಲ್ಲಿ ಭೂಮಿ ಆಕಾಶಗಳಲ್ಲಿರುವುದೆಲ್ಲ ಅವನ ಸೊತ್ತು, ಸರ್ವವೂ ಅವನ ವಿಧೇಯ ಆಜ್ಞಾನುವರ್ತಿಗಳು. ಬದೀಉ السماوات والأرض وإذا قضى أمرا فإنما يقول له كن فيكون. ಆತನು ಭೂಮಿ ಆಕಾಶಗಳ ನಿರ್ಮಾತೃ. ಅವನು ಯಾವುದಾದರೊಂದು ಕಾರ್ಯದ ನಿರ್ಧಾರ ಮಾಡಿಕೊಂಡೊಡನೆ ಸಂಭವಿಸು ಎಂದು ಆಜ್ಞಾಪಿಸುತ್ತಾನೆ, ಆಗಲೇ ಅದು ಸಂಭವಿಸುತ್ತದೆ. وقال الذين لا يعلمون لولا يكلمنا الله أو تأتينا آية كذلك قال الذين من قبلهم مثل قولهم تشابهت قلوبهم قد بينا الآيات لقوم يوقنون. الله ಸ್ವತಃ ನಮ್ಮೊಡನೆ ಮಾತಾಡುವುದಿಲ್ಲವೇಕೆ, ಅಥವಾ ಯಾವುದಾದರೂ ನಿದರ್ಶನವೇಕೆ ನಮಗೆ ತೋರುವುದಿಲ್ಲ ಎಂದು ತಿಳಿಗೇಡಿಗಳು ಕೇಳುತ್ತಾರೆ. ಇವರಿಗಿಂತ ಹಿಂದಿನವರು ಹೀಗೆಯೇ ಹೇಳುತ್ತಿದ್ದರು. ಇವರೆಲ್ಲರ ಮುಂದಿನ ಮತ್ತು ಹಿಂದಿನ ಪಥಭ್ರಷ್ಟರ ಮನೋವೃತ್ತಿಗಳು ಒಂದೇ ತೆರನಾಗಿವೆ. ದೃಢ ವಿಶ್ವಾಸಿಗಳಿಗೆ ನಾವು ಸುಸ್ಪಷ್ಟ ದೃಷ್ಟಾಂತಗಳನ್ನು ವ್ಯಕ್ತಪಡಿಸಿದ್ದೇವೆ. أرسلناك بالحق بشيرا ونذيرا ولا تسأل عن أصحاب الجحيم. ನಿಶ್ಚಯವಾಗಿಯೂ ನಾವು ನಿಮ್ಮನ್ನು ಸತ್ಯ ಜ್ಞಾನದೊಂದಿಗೆ ಸುವಾರ್ತೆ ಕೊಡುವವನಾಗಿಯೂ ಎಚ್ಚರಿಕೆ ಕೊಡುವವನಾಗಿಯೂ ಮಾಡಿ ಕಳುಹಿಸಿದ್ದೇವೆ. ಇದಕ್ಕಿಂತಲೂ ದೊಡ್ಡ ದೃಷ್ಟಾಂತ ಇನ್ನಾವುದಿದೆ? ನರಕದೊಂದಿಗೆ ಬಾಂಧವ್ಯ ಬೆಳೆಸಿಕೊಂಡವರ ಕಡೆಯಿಂದ ನೀವು ಹೊಣೆಗಾರರಾಗುವುದಿಲ್ಲ. وَلَئِنِ اتَّبَعْتَ أَهْوَاءَهُمْ بَعْدَ الَّذِي جَاءَكَ مِنَ الْعِلْمِ مَا لَكَ مِنَ اللَّهِ مِنْ وَلِيٍّ وَلَا نَصِيرٍ. ಯಹೂದಿಯರು ಕ್ರೈಸ್ತರು, ನೀವು ಅವರ ಮಾರ್ಗವನ್ನು ಅನುಸರಿಸುವವರೆಗೂ ನಿಮ್ಮ ಬಗ್ಗೆ ಎಂದೂ ಪ್ರಸನ್ನರಾಗರು. ಅಲ್ಲಾಹು ತೋರಿಸಿದ ಮಾರ್ಗದರ್ಶನವೇ ವಾಸ್ತವಿಕ ಮಾರ್ಗದರ್ಶನವೆಂದು ಸ್ಪಷ್ಟವಾಗಿ ಹೇಳಿಬಿಡಿರಿ. ನಿಮ್ಮ ಬಳಿಗೆ ಬಂದಿರುವ ದಿವ್ಯ ಜ್ಞಾನದ ಬಳಿಕವೂ ನೀವು ಅವರ ಚಿತ್ತಾಕಾಂಕ್ಷೆಗಳನ್ನು ಅನುಸರಿಸಿದರೆ ಅಲ್ಲಾಹನ ಹಿಡಿತದಿಂದ ರಕ್ಷಿಸಲು ಯಾವನೊಬ್ಬ ರಕ್ಷಕ ಮಿತ್ರನಾಗಲಿ ಸಹಾಯಕನಾಗಲಿ ನಿಮಗೆ ಇರಲಾರನು. وَمَن يَكْفُرْ بِهِ فَأُولَٰئِكَ هُمُ الْخَاسِرُونَ. ನಾವು ಕುರ್ಆನ್ ಅನ್ನು ದಯಪಾಲಿಸಿದ ಬಳಿಕ ಓದಬೇಕಾದ ರೀತಿಯಲ್ಲಿ ಅದನ್ನು ಓದುವವರು ಅದರ ಮೇಲೆ ಹೃತ್ಪೂರ್ವಕ ವಿಶ್ವಾಸವಿಡುತ್ತಾರೆ. ಅದನ್ನು ನಿಷೇಧಿಸುವವರೇ ನಷ್ಟ ಹೊಂದುವವರು. ಯಾ ಬನಿ ಇಸ್ರಾಯೀಲ್ ಅಜ್ಕುರು ನಿಅಮತಿಯಲ್ಲತಿ ಅನ್ಅಮ್ತು ಅಲೈಕುಂ ವಅನ್ನಿ ಫಜ್ಜಲ್ತುಕುಂ ಅಲಲ್ ಆಲಮೀನ್. ಓ ಇಸ್ರಾಯೀಲ್ ಸಂತತಿಗಳೇ, ನಾನು ನಿಮಗೆ ಒದಗಿಸಿದ ಕೊಡುಗೆಗಳನ್ನು ಮತ್ತು ಜಗತ್ತಿನ ಎಲ್ಲ ಜನಾಂಗಗಳ ಪೈಕಿ ನಿಮಗೆ ಶ್ರೇಷ್ಠತೆ ದಯಪಾಲಿಸಿದ್ದುದನ್ನು ಸ್ಮರಿಸಿರಿ. ವತ್ತಕೂ ಯೌಮನ್ ಲಾ ತಜ್ಜಿ ನಫ್ಸುನ್ ಅನ್ ನಫ್ಸಿನ್ ಶೈಅನ್ ವಲಾ ಯುಕ್ಬಲು ಮಿನ್ಹಾ ಅದ್ಲು ವಲಾ ತನ್ಫಅಹಾ ಶಫಾಅ ಯಾರೂ ಯಾರಿಗೂ ಕಿಂಚಿತ್ತೂ ಉಪಕರಿಸದ, ಯಾರಿಂದಲೂ ಪರಿಹಾರಧನ ಸ್ವೀಕರಿಸಲಾಗದ, ಯಾವ ಶಿಫಾರಸ್ಸು ಫಲಕಾರಿಯಾಗದ ಮತ್ತು ಅಪರಾಧಿಗಳಿಗೆ ಎಲ್ಲಿಂದಲೂ ಯಾವ ಸಹಾಯವೂ ಒದಗದ ಆ ದಿನವನ್ನು ಭಯಪಡಿರಿ. وَإِذِ ابْتَلَى إِبْرَاهِيمَ رَبُّهُ بِكَلِمَاتٍ فَأَتَمَّهُمْ قال إني جاعلك للناس إماما قال ومن ذريتي قال لا ينال عهد الظالمين. ಇಬ್ರಾಹಿಮರನ್ನು ಅವರ ಪ್ರಭು ಕೆಲವು ವಿಷಯಗಳಲ್ಲಿ ಪರೀಕ್ಷಿಸಿದ ಸಂದರ್ಭವನ್ನು ಸ್ಮರಿಸಿರಿ. ಅವರು ಅವುಗಳಲ್ಲೆಲ್ಲ ಸಫಲರಾದರು. ಆಗ ಅಲ್ಲಾಹನು, ನಾನು ನಿಮ್ಮನ್ನು ಸರ್ವಜನರ ನಾಯಕನನ್ನಾಗಿ ಮಾಡುವವನಿದ್ದೇನೆ ಎಂದನು. ಇಬ್ರಾಹಿಮರು, ನನ್ನ ಸಂತಾನಗಳಿಗೂ ಇದೇ ವಾಗ್ದಾನವೇ ಎಂದು ಭಿನ್ನವಿಸಿದರು. ಆಗ ಅಲ್ಲಾಹು, ನನ್ನ ವಾಗ್ದಾನವು ಅಕ್ರಮಿಗಳಿಗೆ ಅನ್ವಯಿಸುವುದಿಲ್ಲ ಎಂದು ಉತ್ತರಿಸಿದನು. وَإِذْ جَعَلْنَا الْبَيْتَ مَثَابَةً لِّلنَّاسِ وَأَمْنًا وَاتَّخِذُوا مِن مَّقَامِ إِبْرَاهِيمَ مُصَلًّى وَعَهِدْنَا إِلَى إِبْرَاهِيمَ وَإِسْمَاعِيلَ أَن طَهِّرَا بَيْتِيَ لِلطَّائِفِينَ وَالْعَاكِفِينَ وَالرُّكَّعِ السُّجُودِ. ನಾವು ಆ ಕಾಬಾ ಭವನವನ್ನು ಜನರಿಗೆ ಕೇಂದ್ರ ಹಾಗೂ ಶಾಂತಿ ಸ್ಥಾನವನ್ನಾಗಿ ನಿಶ್ಚಯಿಸಿದ ಸಂದರ್ಭವನ್ನು ಸ್ಮರಿಸಿರಿ. ಇಬ್ರಾಹಿಮರು ಆರಾಧನೆಗಾಗಿ ನಿಲ್ಲುವ ಸ್ಥಾನವನ್ನು ನೀವು ಸ್ಥಿರವಾದ ನಮಾಜನ ತಾಣವನ್ನಾಗಿಸಿಕೊಳ್ಳಿರಿ ಎಂದು ನಾವು ಜನರಿಗೆ ಆಜ್ಞಾಪಿಸಿದ್ದೆವು. ನನ್ನ ಈ ಭವನದ ಪ್ರದಕ್ಷಿಣೆ ಮತ್ತು ತಪಶ್ಚರ್ಯೆ ಮತ್ತು ಬಾಗುವವರಿಗಾಗಿ, ಸಾಷ್ಟಾಂಗವೆರಗುವವರಿಗಾಗಿ ನಿರ್ಮಲವಾಗಿರಿಸಿರಿ ಎಂದು ಇಬ್ರಾಹಿಂ ಮತ್ತು ಇಸ್ಮಾಯಿಲರಿಗೆ ತಾಕೀತು ಮಾಡಿದ್ದೆವು. وَإِذْ قَالَ إِبْرَاهِيمُ رَبِّ اجْعَلْ هَذَا بَلَدًا آمِنًا وَارْزُقْ أَهْلَهُ مِنَ الثَّمَرَاتِ مَنْ آمَنَ مِنْهُمْ بِاللَّهِ وَالْيَوْمِ الْآخِرِ قَالَ وَمَنْ كَفَرَ فَأُمَتِّعُهُ قَلِيلًا فأمتعه قليلا ثم أضطره إلى عذاب النار وبئس المصير. ಇಬ್ರಾಹಿಮರು, ಓ ನನ್ನ ಪ್ರಭು, ಈ ನಗರವನ್ನು ಶಾಂತಿಯ ನಗರವನ್ನಾಗಿ ಮಾಡು, ಮತ್ತು ಇಲ್ಲಿಯ ನಿವಾಸಿಗಳ ಪೈಕಿ ಅಲ್ಲಾಹು ಮತ್ತು ಅಂತಿಮ ದಿನದಲ್ಲಿ ವಿಶ್ವಾಸವಿಡುವವರಿಗೆ ನಾನಾ ಫಲಗಳ ಆಹಾರವನ್ನು ನೀಡು ಎಂದ ಸಂದರ್ಭವನ್ನು ಸ್ಮರಿಸಿ. ಅವರ ಪ್ರಭುವು, ನಾನು ಭೂಲೋಕದ ಅಲ್ಪಕಾಲದ ಜೀವನಾಧಾರವನ್ನು ಅವಿಶ್ವಾಸಿಗೂ ಕೊಡುವೆನು, ಆದರೆ ಆಮೇಲೆ ಅವನನ್ನು ನರಕಕ್ಕೆ ತಳ್ಳುವೆನು, ಅದು ಅತ್ಯಂತ ನಿಕೃಷ್ಟ ನೆಲೆಯಾಗಿರುತ್ತದೆ ಎಂದು ಉತ್ತರಿಸಿದನು. وَإِذْ يَرْفَعُ إِبْرَاهِيمُ الْقَوَاعِدَ مِنَ الْبَيْتِ وَإِسْمَاعِيلُ رَبَّنَا تَقَبَّلْ مِنَّا إِنَّكَ أَنْتَ السَّمِيعُ الْعَلِيمُ. ಇಬ್ರಾಹಿಮರು ಇಸ್ಮಾಯಿಲರು ಆ ಭವನದ ಭಿತ್ತಿಗಳನ್ನೇರಿಸುತ್ತಿರುವಾಗ ಹೀಗೆ ಪ್ರಾರ್ಥಿಸುತ್ತಲೇ ಇದ್ದರು, ಓ ನಮ್ಮ ಪ್ರಭು, ನಮ್ಮಿಂದ ಈ ಸೇವೆಯನ್ನು ಸ್ವೀಕರಿಸು, ನಿಶ್ಚಯವಾಗಿಯೂ ನೀನು ಎಲ್ಲವನ್ನು ಆಲಿಸುವವನು ಎಲ್ಲವನ್ನು ತಿಳಿದವನು ಆಗಿರುತ್ತಿ. ربنا وجعلنا مسلمين لك ومن ذريتنا أمة مسلمة لك وأرنا مناسكنا وتب علينا إنك أنت التواب الرحيم. ಓ ಪ್ರಭು, ನಮ್ಮೀರ್ವರನ್ನು ನಿನ್ನ ಆಜ್ಞಾನುಸಾರಿಗಳಾಗಿ ಮಾಡು, ನಮ್ಮ ಸಂತತಿಯಲ್ಲಿ ನಿನ್ನ ಆಜ್ಞಾನುಸಾರಿಯಾದ ಒಂದು ಸಮುದಾಯವನ್ನು ಎಬ್ಬಿಸು, ನಮಗೆ ನಿನ್ನ ದಾಸ್ಯ ಆರಾಧನೆಯ ಕ್ರಮಗಳನ್ನು ತೋರಿಸಿಕೊಡು, ಮತ್ತು ನಮ್ಮ ಅಪರಾಧಗಳನ್ನು ಕ್ಷಮಿಸು, ನೀನು ಮಹಾ ಕ್ಷಮಾದಾನಿಯೂ ಕರುಣಾನಿಧಿಯೂ ಆಗಿರುತ್ತಿ. ಓ ಪ್ರಭು, ಅವರಿಗೆ ನಿನ್ನ ವಚನಗಳನ್ನು ಪಠಿಸಿ ಹೇಳುವ ಮತ್ತು ಗ್ರಂಥವನ್ನು ಯುಕ್ತಿಯನ್ನೂ ಬೋಧಿಸುವ ಹಾಗೂ ಅವರ ಜೀವನವನ್ನು ಸಂಸ್ಕರಿಸುವ ಓರ್ವ ಸಂದೇಶವಾಹಕನನ್ನು ಅವರೊಳಗಿಂದಲೇ ನಿಯೋಜಿಸು, ನೀನು ಮಹಾಪ್ರತಾಪಿಯು ಯುಕ್ತಿಪೂರ್ಣನೂ ಆಗಿರುತ್ತಿ. ವಮನ್ ಯರ್ಗಬ ಅನ್ ಮಿಲ್ಲತಿ ಇಬ್ರಾಹಿಮ ಇಲ್ಲಾ ಮನ್ ಸಫಿಹ ನಫ್ಸಹ್ ولقد اصطفيناه في الدنيا وانه في الاخره من الصالحين. ಇಬ್ರಾಹಿಮರ ಸಂಪ್ರದಾಯವನ್ನು ತಿರಸ್ಕರಿಸುವವನಾರು? ತನ್ನನ್ನು ತಾನೇ ಮೂರ್ಖತನದಲ್ಲಿ ಸಿಲುಕಿಸಿಕೊಂಡಾತನ ಹೊರತು ಬೇರಾರು ಹೀಗೆ ಮಾಡಬಲ್ಲರು? ಇಬ್ರಾಹಿಮರನ್ನು ಇಹಲೋಕದಲ್ಲಿ ನಮ್ಮ ಕಾರ್ಯಕ್ಕಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೆವು, ಪರದಲ್ಲಿ ಅವರು ಸಜ್ಜನರೊಂದಿಗೆ ಇರುವರು. اذ قال له ربه أسلم قال أسلمت لرب العالمين. ಅವರ ಪ್ರಭು ಅವರೊಡನೆ ಮುಸ್ಲಿಮನಾಗು ಎಂದಾಗ ಅವರು ತಕ್ಷಣ ನಾನು ವಿಶ್ವದೊಡೆಯನ ಮುಸ್ಲಿಮನಾದೆನು ಎಂದರು. ووصى بها إبراهيم بنيه ويعقوب يا بني إن الله اصطفى لكم الدين فلا تموتن إلا وأنتم مسلمون. ತಮ್ಮ ಸಂತತಿಗಳಿಗೂ ಅವರು ಅದೇ ಸಂಪ್ರದಾಯದಂತೆ ನಡೆಯುವ ಉಪದೇಶ ಮಾಡಿದ್ದರು. ಅವರ ಉಪದೇಶವನ್ನೇ ಯಾಕೂಬರು ತನ್ನ ಸಂತತಿಗೂ ಮಾಡಿದರು. ಅವರು, ನನ್ನ ಮಕ್ಕಳೇ, ನಿಶ್ಚಯವಾಗಿಯೂ ಅಲ್ಲಾಹನು ನಿಮಗಾಗಿ ಈ ಧರ್ಮವನ್ನೇ ಆಯ್ದಿರುವನು, ಆದುದರಿಂದ ಕೊನೆಯುಸಿರಿನ ತನಕವೂ ಮುಸ್ಲಿಮರಾಗಿಯೇ ಜೀವಿಸಿರಿ ಎಂದಿದ್ದರು. ಅಂ ಕುಂತುಂ ಶುಹದಾ ಇದ್ ಹದರ ಯಾಕೂಬಲ್ ಮೌತ್ ಇದ್ ಕಾಲ ಲಿಬನೀಹಿ ಮಾ ತಅಬುದೂನ ಮಿನ್ ಬಅದಿ قالوا نعبد إلهك وإله آبائك إبراهيم وإسماعيل وإسحاق إلها واحدا ونحن له مسلمون. ಯಾಕೂಬರು ಈ ಲೋಕವನ್ನು ಬಿಟ್ಟಗಲುತ್ತಿದ್ದ ಸಂದರ್ಭದಲ್ಲಿ ನೀವು ಉಪಸ್ಥಿತರಿದ್ದೀರಾ? ಅವರು ಮರಣ ಹೊಂದುತ್ತಿದ್ದಾಗ ತನ್ನ ಪುತ್ರರೊಡನೆ, ನನ್ನ ಕಾಲಾನಂತರ ನೀವು ಯಾರ ದಾಸ್ಯ ಆರಾಧನೆ ಮಾಡುವಿರಿ ಎಂದು ಕೇಳಿದರು. ಅವರೆಲ್ಲರೂ, ನೀವು ಮತ್ತು ನಿಮ್ಮ ಹಿರಿಯರಾದ ಇಬ್ರಾಹಿಂ, ಇಸ್ಮಾಯಿಲ್ ಮತ್ತು ಇಸ್ಹಾಕರು ವಿಶ್ವಾಸವಿರಿಸಿದ್ದ ಅದೇ ಏಕಮಾತ್ರ ದೇವನ ದಾಸ್ಯ ಆರಾಧನೆಯನ್ನೇ ನಾವು ಮಾಡುವೆವು, ಮತ್ತು ನಾವು ಕೇವಲ ಆತನ ಮುಸ್ಲಿಮರಾಗಿದ್ದೇವೆ ಎಂದು ಉತ್ತರಿಸಿದರು. لها ما كسبت ولكم ما كسبتم ولا تسألون عما كانوا يعملون. ಗತಿಸಿ ಹೋದ ಒಂದು ಸಮುದಾಯವದು, ಅವರು ಗಳಿಸಿದುದು ಅವರಿಗೆ ಮತ್ತು ನೀವು ಗಳಿಸಿದುದು ನಿಮಗೆ. ಅವರ ಕರ್ಮಗಳ ಕುರಿತು ನಿಮ್ಮೊಡನೆ ವಿಚಾರಣೆ ನಡೆಯಲಾರದು. قل بل ملة إبراهيم حنيفا وما كان من المشركين ಯಹೂದಿಯರಾದರ ಸನ್ಮಾರ್ಗ ಪಡೆಯುವಿರೆಂದು ಯಹೂದಿಯರು, ಕ್ರೈಸ್ತರಾದರ ಸನ್ಮಾರ್ಗ ಪಡೆಯುವಿರೆಂದು ಕ್ರೈಸ್ತರು ಹೇಳುತ್ತಾರೆ. ನೀವು ಅವರೊಡನೆ ಹಾಗಲ್ಲ, ನಿಜವಾಗಿ ಎಲ್ಲರನ್ನೂ ಬಿಟ್ಟು ಇಬ್ರಾಹಿಮರ ಹಾದಿ ಎಂದು ಹೇಳಿರಿ. ಮತ್ತು ಇಬ್ರಾಹಿಮರು ಬಹುದೇವಾರಾಧಕರಲ್ಲಾಗಿರಲಿಲ್ಲ. بِاللَّهِ وَمَا أُنْزِلَ إِلَيْنَا وَمَا أُنْزِلَ إِلَى إِبْرَاهِيمَ وَإِسْمَاعِيلَ وَمَا أُنْزِلَ إِلَى إِبْرَاهِيمَ وَإِسْمَاعِيلَ وَإِسْحَاقَ وَيَعْقُوبَ وَالْأَسْبَاطِ وَمَا أُوتِيَ مُوسَى وَعِيسَى وَمَا أُوتِيَ النَّبِيُّونَ مِنْ رَبِّهِمْ لَا نُفَرِّقُ بَيْنَ أَحَدٍ مِنْهُمْ وَنَحْنُ لَهُ مُسْلِمُونَ مُسْلْمَانَرَ ಹೇಳಿರಿ, ನಾವು ಅಲ್ಲಾಹನ ಮೇಲೆ ಹಾಗೂ ನಮ್ಮ ಕಡೆ ಅವತೀರ್ಣವಾಗಿರುವುದರ ಮೇಲೆ ಮತ್ತು ಇಬ್ರಾಹಿಂ, ಇಸ್ಮಾಯಿಲ್, ಇಸ್ಹಾಕ್, ಯಾಕೂಬ್ ಮತ್ತು ಯಾಕೂಬರ ಸಂತತಿಗಳಿಗೆ ಅವತೀರ್ಣವಾಗಿರುವುದರ ಮೇಲೆ ಹಾಗೂ ಮೂಸಾ, ಈಸಾ ಮತ್ತು ಇತರ ಎಲ್ಲ ಪ್ರವಾದಿಗಳಿಗೆ ಅವರ ಪ್ರಭುವಿನಿಂದ ದೊರೆತಿರುವುದರ ಮೇಲೆ ವಿಶ್ವಾಸವಿಟ್ಟಿದ್ದೇವೆ. ನಾವು ಅವರೊಳಗೆ ತಾರತಮ್ಯವಿರಿಸುವುದಿಲ್ಲ. ನಾವು ಕೇವಲ ಅಲ್ಲಾಹನ ಮುಸ್ಲಿಮರಾಗಿದ್ದೇವೆ. ಇನ್ನು ನೀವು ವಿಶ್ವಾಸವಿರಿಸಿದಂತೆಯೇ ಅವರೂ ವಿಶ್ವಾಸವಿರಿಸಿದರೆ ನಿಶ್ಚಯವಾಗಿಯೂ ಅವರು ಸನ್ಮಾರ್ಗದಲ್ಲಿದ್ದಾರೆ. ಅವರು ವಿಮುಖರಾದರೆ ಅವರೇ ಹಠಮಾರಿತನಕ್ಕೊಳಗಾಗಿರುವರೆಂಬುದು ವಿಷದವಾಗುತ್ತದೆ. ಆದುದರಿಂದ ಅವರಿಗೆದುರು ನಿಮ್ಮ ಸಂರಕ್ಷಣೆಗೆ ಅಲ್ಲಾಹನೇ ಸಾಕು. ಅವನು ಸರ್ವವನ್ನೂ ಆಲಿಸುವವನೂ ಸರ್ವಜ್ಞನೂ ಆಗಿರುತ್ತಾನೆ. ومن احسن من الله صبغة ونحن له عابدون اللهನ ವರ್ಣವನ್ನು ಹೊಂದಿರಿ. ಅವನ ವರ್ಣಕ್ಕಿಂತ ಉತ್ತಮ ವರ್ಣ ಇನ್ನಾರದಿರಬಹುದು ಮತ್ತು ನಾವು ಕೇವಲ ಆತನ ದಾಸ್ಯ ಆರಾಧನೆ ಮಾಡುವವರು ಎಂದು ಹೇಳಿರಿ. ಉಲ್ ಅತುಹಜ್ಜುನನ ಫಿಲ್ಲಾಹಿ ವಹುವ ರಬ್ಬುನ ವರಬ್ಬುಕುಂ ولنا اعمالنا ولكم اعمالكم ونحن له مخلصون ಪೈಗಂಬರರೇ ಹೇಳಿರಿ, ಅಲ್ಲಾಹು ನಮ್ಮ ಪ್ರಭುವು ನಿಮ್ಮ ಪ್ರಭುವು ಆಗಿರುವಾಗ ನೀವು ಅಲ್ಲಾಹನ ಬಗೆಗೆ ನಮ್ಮೊಡನೆ ಜಗಳವಾಡುತ್ತೀರಾ? ನಮ್ಮ ಕರ್ಮಗಳು ನಮಗೆ, ನಿಮ್ಮ ಕರ್ಮಗಳು ನಿಮಗೆ. ನಾವು ನಮ್ಮ ದಾಸ್ಯ ಆರಾಧನೆಯನ್ನು ಅಲ್ಲಾಹನಿಗಾಗಿ ನಿಷ್ಕಳಂಕಗೊಳಿಸಿದ್ದೇವೆ. ಅಂ ತಕೂಲೂನ ಇನ್ನ ಇಬ್ರಾಹಿಮ ವಇಸ್ಮಾಯಿಲ ವಇಸ್ಹಾಕ ವಯಾಕೂಬ ವಲ್ಅಸ್ಬಾಕ ಕಾನೂ ಹೂದನ್ ಔ ನಸಾರಾ ಕುಲ್ ಅಅಂತುಮ್ ಅಅ್ಲಮು ಅಮಿಲ್ಲಾಹ್ ವಮನ್ ಅಅ್ಲಮು ಮಿಮ್ಮನ್ ಕತಮ ಶಹಾದತನ್ ಇಂದಹು ಮಿನಲ್ಲಾಹ್ ಅಥವಾ ಇಬ್ರಾಹಿಂ, ಇಸ್ಮಾಯಿಲ್, ಇಸ್ಹಾಕ್, ಯಾಕೂಬ್ ಮತ್ತು ಯಾಕೂಬರ ಸಂತತಿಯವರೆಲ್ಲರೂ ಯಹೂದಿಯರೋ ಅಥವಾ ಕ್ರೈಸ್ತರೋ ಆಗಿದ್ದರೆಂದು ನೀವೆನ್ನುತ್ತೀರಾ? ಹೇಳಿರಿ, ಹೆಚ್ಚು ತಿಳಿದವರು ನೀವೋ ಅಲ್ಲಾಹನು. ಅಲ್ಲಾಹನ ಕಡೆಯಿಂದ ದೊರೆತ ಒಂದು ಸಾಕ್ಷ್ಯವು ತನ್ನಲ್ಲಿದ್ದು ಅದನ್ನು ಅಡಗಿಸಿದವನಿಗಿಂತ ಹಿರಿಯ ಅಕ್ರಮಿ ಇನ್ನಾರಿರಬಹುದು? ನಿಮ್ಮ ಚಟುವಟಿಕೆಗಳ ಬಗ್ಗೆ ಅಲ್ಲಾಹು ಅಶ್ರದ್ಧನಲ್ಲ. ತಿಲ್ಕ ಉಮ್ಮತುನ್ ಕದ್ ಖಲತ್ ಲಹಾ ಮಾ ಕಸಬತ್ ವಲಕುಂ ಮಾ ಕಸಬ್ತುಂ ವಲಾ ತುಸಲೂನ ಅಮ್ಮಾ ಕಾನೂ ಯಅಮಲೂನ್ ಗತಿಸಿ ಹೋದ ಒಂದು ಸಮುದಾಯವದು. ಅವರು ಗಳಿಸಿದುದು ಅವರಿಗೆ ಮತ್ತು ನೀವು ಗಳಿಸಿದುದು ನಿಮಗೆ. ಅವರ ಕರ್ಮಗಳ ಕುರಿತು ನಿಮ್ಮೊಡನೆ ವಿಚಾರಣೆ ನಡೆಯದು.